ಯಾವ ರೀತಿ ಬೆಳೀತಾ ಇದ್ದಾರೆ ಲಾಭದಾಯಕವಾಗಿ ಅನ್ನುವಂತ ಒಂದು ವಿಚಾರಗಳನ್ನ ತಿಳಿಸ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಯರಲಕಟ್ಟೆ ಗ್ರಾಮದ ಕೃಷಿಕರಾದಂತಹ ಅಜ್ಜನಗೌಡ ಅವರು. ಅಜ್ಜನಗೌಡ ಅವರೇ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಅಜ್ಜನಗೌಡ ಅವರೇ, ಈ ಒಂದು ಕೃಷಿ ಬದುಕು ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ಸರ್, ಈಗ ನಮ್ದು 25 ವರ್ಷ ನಾವು ಸಣ್ಣ ವೃದ್ಧಿಕಲಿ ಮಾಡ್ತಾ ಇದ್ದೀವಿ ಸರ್. ಈ ಒಂದು ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮ ಒಂದು ಬಾಲ್ಯ ಜೀವನ ಹೇಗೆ ಕಳೆದ್ರ? ಸರ್, ನಾವು ಸ್ಕೂಲಿಗೆ ಹೋಗ್ತಿದ್ದೆ ಸರ್. ಅಪ್ಪಾಜಿ ನಮ್ಮ ಅಣ್ಣರು ಎಲ್ಲ ಮಾಡ್ತಿದ್ರು ವಿಳ್ಯದೆಲೆ ಕೃಷಿನ. SSLC ಓದಿದ ನಂತರ ಮತ್ತೆ ಮುಂದೆ ಸ್ಕೂಲಿಗೆ ಹೋಗಲಿಲ್ಲ, ಅಲ್ಲಿಂದ ವಿಳ್ಯದೆಲೆ ಕೆಲಸನ ಮಾಡ್ಕೊಂತ ಬರ್ತಾ ಇದ್ದೀವಿ ಸರ್. ನಾವು ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಯಾಕೆ ಮುಂದುವರಿಸಲಿಲ್ಲ ನೀವು? ಕೆಲಸ ಒಂದ್ ಸ್ವಲ್ಪ ಜಾಸ್ತಿ ಆಯ್ತು ಸರ್. ವಿಳ್ಯದೆಲೆದ ಕೆಲಸ ಬಹಳ ತೋಟ ಆಯ್ತು, ಲೇಬರ್ಸ್ ಸಿಗೋದು ಕಡಿಮೆ ಆಯ್ತು, ಹಂಗಾಗಿ ಅದನ್ನ ವಿಳ್ಯದೆಲೆ ಕೃಷಿನ ಮಾಡಿದ್ದೀವಿ ಸರ್. ಎಂದಾದ್ರೆ ಇವತ್ತು ನಿಮಗೆ ವಿದ್ಯಾಭ್ಯಾಸ ಮಾಡ್ಕೊಂಡು ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗ್ಬೇಕಾಯ್ತು ಅಂತ ಅನ್ಸಿದ್ಯಾ? ಬಹಳ ಸಲ ಅನ್ಸುತ್ತೆ ಸರ್. ಸರ್, ಏನಲ್ಲ, ಕೃಷಿಯಲ್ಲಿ ಒಳ್ಳೆಯ ಒಂದು ನೆಮ್ಮದಿ ಕಂಡ್ರು ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗ್ಬೇಕಾಯ್ತು ಅಂತ ಯಾಕೆ ಅನಿಸುತ್ತೆ? ಆದ್ರೂ ಈಗಿನ ಲೆಕ್ಕಾಚಾರದ ನೋಡಿ ರೈತರಿಗಂತೂ ಗವರ್ಮೆಂಟ್ ನೌಕರಿಗಳಿಗೆ ಬೆಲೆ ಜಾಸ್ತಿ ಅಲ್ಲ ಸರ್. ಕೃಷಿಯಲ್ಲಿ ಹೆಚ್ಚು ಲಾಭ ಇಲ್ಲ ಅಂತೀರಾ? ಲಾಭ ಇದೆ ಸರ್, ಲಾಭ ಏನಿದೆ. ಈಗ ಒಟ್ಟಾರೆ ನೀವು ಎಷ್ಟು ಜನ ಅಣ್ಣ ತಮ್ಮಂದ್ರೆ ಇದ್ರಾ? ಇಬ್ಬರು ಸರ್, ಅಣ್ಣ ತಮ್ಮ. ಈಗ ಇಬ್ರು ಒಗ್ಗೂಡಿ ಕೃಷಿ ಜೀವನ ಮಾಡ್ತಾ ಇದ್ರಾ? ಇಲ್ಲ, ಅಣ್ಣರಲ್ಲ, ಈಗೆಲ್ಲ ಒಂದು 5 ವರ್ಷ ಆಯ್ತು, ಅವ್ರು ಬೇರೆ ಆದ್ರು. ನಾವು ಮಾಡ್ತಾ ಇದ್ದೀವಿ ಸರ್. ಅಣ್ಣರದೇನು ನೀರಾವರಿ ಇಲ್ಲ, ನಮ್ದೊಂದೇ ನೀರಾವರಿ ಇರೋದು. ಈಗ ಒಂದು 5 ವರ್ಷದಿಂದ ಮತ್ತೆ ನಾವೇ ಸಪರೇಟ್ ಮಾಡ್ತಾ ಇದ್ದೀವಿ. ನಿಮ್ಮ ಅಣ್ಣ, ನೀವು, ನಿಮ್ ತಂದೆ ತಾಯಿ ಎಲ್ಲ ಒಗ್ಗೂಡಿ ಕೃಷಿ ಜೀವನ ಮಾಡ್ತಾ ಇದ್ರಲ್ಲ, ಅವತ್ತು ಯಾವ ರೀತಿ ಇತ್ತು ಕೃಷಿ ಜೀವನ? ಇವತ್ತೆಲ್ಲ ಬೇರೆ ಬೇರೆ ಆಗಿದ್ರಲ್ಲ, ಇವತ್ತು ಯಾವ ರೀತಿ ಬದಲಾವಣೆ ಆಗಿದೆ ಕೃಷಿ ಜೀವನ? ಒಗ್ಗಟ್ಟಿದ್ದಾಗ ಒಂದ್ ಸ್ವಲ್ಪ ಕೆಲಸ ಕಡಿಮೆ, ಬೇರೆ ಆದಾಗ ಈಗ ಒಂದ್ ಸ್ವಲ್ಪ ಕೆಲಸ ಜಾಸ್ತಿ ಆಗತ್ತೆ. ಸಾಕಷ್ಟು ಜನ ಕೃಷಿಕರು ಹೇಳ್ತಾರೆ ಸರ್, ನಾವು ಬೇರೆ ಆದ್ಮೇಲೆ ಎಲ್ಲ ಒಬ್ಬಂಟಿಗರಾದ್ವಿ, ಈ ಒಂದು ಹೈನುಗಾರಿಕೆ ಮಾಡಕ್ ಆಗಲ್ಲ, ಎಲ್ಲದನ್ನು ನಿಭಾಯಿಸ್ಕೊಂಡಕ್ ಆಗಲ್ಲ, ಕಷ್ಟ ಆಗುತ್ತೆ ಅಂದ್ರೆ ಒಗ್ಗೂಡಿ ಜೀವನ ಮಾಡೋದು ಉತ್ತಮ ಅಂತ ಹೇಳ್ತಾರೆ. ಒಗ್ಗೂಡಿ ಮಾಡೋದು ಏನಾದ್ರು ಕೆಲಸ ಮಾಡೋದು. ನಮ್ಮವೆಲ್ಲ ಏಕದಲ್ಲಿ ಹೈನುಗಾರಿಕೆ ಇತ್ತು, ಕಟ್ಲಿ ಮರಿ ಸಾಕ್ತಿದ್ವಿ, ಮತ್ತೆ ಬೆದ್ಲಲ್ಲಿ ಈರುಳ್ಳಿ ಬಾಳ ಹಾಕ್ತಿದ್ವಿ, ಶೇಂಗಾ ಹಾಕ್ತಿದ್ವಿ, ಎಲ್ಲದನ್ನ ಹಾಕ್ತಿದ್ವಿ. ಈಗ ಹಂಗ ಹಾಕಲ್ಲ, ಮಾಡಕ್ ಆಗಲ್ಲ. ಈಗೇನು ವಿಳ್ಯದಲ್ಲಿ ಒಂದ್ ಸ್ವಲ್ಪ ಈರುಳ್ಳಿ ಹಾಕ್ತಿದ್ವಿ ಅಷ್ಟೇ, ಅದನ್ಬಿಟ್ರೆ ಏನು ಮಾಡಕ್ ಆಗ್ತಲ್ಲ ಈಗ ನಮ್ಗಲ್ಲಿ. ಅಜ್ಜನಗೌಡ ಅವರೇ, ಒಟ್ಟಾರೆ ನಿಮ್ಗೆ ಎಷ್ಟೇ ಎಕರೆ ಕೃಷಿ ಭೂಮಿ ಇದೆ? ಕೃಷಿ ಭೂಮಿ ಒಂದು 10 ಎಕರೆ ಬರುತ್ತೆ. ಈಗ ಬೇರೆ ಆಗ್ಮೇಲೆ ಇಬ್ಬರಿಗೆ ಅರ್ಧ ಬಂದಿದ್ಯಾ? 5 ಎಕರೆ ಒಟ್ಟು 13 ಎಕರೆ ಇರೋದು, ಒಂದು 1/2 ಬರ್ತೈತ್ರಿ. ಅಪ್ಪಾಜಿ ಬೇರೆ ಒಂದ್ 8-9 ಎಕರೆ ನಮಗೆ ಬರ್ತದೆ. ಈಗ ನಿಮ್ದು ಒಂದ್ 8-9 ಎಕರೆ ಕೃಷಿ ಭೂಮಿ ಇದೆ ಅಂತ ಹೇಳಿದ್ರಲ್ಲ, ಎಷ್ಟೆಕರೆ ನೀರಾವರಿ ಬರುತ್ತೆ, ಎಷ್ಟೆಕರೆ ಕುಷ್ಕಿ ಭೂಮಿ ಬರುತ್ತೆ? 3 ಎಕರೆ ನೀರಾವರಿ, ಇನ್ನಿದ್ದೆಲ್ಲ 6 ಎಕರೆ ಕೃಷಿ ಭೂಮಿ ಬರುತ್ತೆ. ಈಗ ಒಟ್ಟಾರೆ ನೀವು 9 ಎಕರೆಯಲ್ಲಿ ಏನೇನ್ ಬೆಳೀತಾ ಇದ್ರ? 2 ಎಕರೆ ವಿಳ್ಯದೆಲೆ ಹಾಕಿವಿ, ಆಮೇಲೆ ಶಾವಂತಿ ಹೂವು ಹಾಕಿವಿ, ಮತ್ತೆ 1 ಎಕರೆಯಲ್ಲಿ 1 ಎಕರೆ ಅಡಿಕೆ ಹಾಕಿವಿ, ಮತ್ತೆ ಈರುಳ್ಳಿ ಹಾಕಿವಿ 1-2 ಎಕರೆ, ಆನಂತರ ಮೆಕ್ಕೆಜೋಳ ಹಾಕಿವಿ, ನೋಡ್ಕೆ ಅದ್ ಮೆಕ್ಕೆಜೋಳ ಹಾಕಿವಿ. ಈಗ ಸಾಕಷ್ಟು ವರ್ಷದಿಂದ ಈ ಒಂದು ವಿಳ್ಯದೆಲೆ ಕೃಷಿ ಮಾಡ್ತಾ ಇದ್ರಲ್ಲ, ಅಂದ್ರೆ ಇದರಲ್ಲಿ ಉತ್ತಮವಾದ ಲಾಭ ಕಂಡಿದ್ರೆ? ಉತ್ತಮ ಲಾಭ ಇದೆ. ಈಗ ಏನ್ ಲಾಕ್ಡೌನ್ ಇರೋದ್ರಿಂದ ಒಂದ್ ಸ್ವಲ್ಪ ಸಮಸ್ಯೆ ಬಂದಿತ್ತು. ಮೊದ್ಲೆಲ್ಲ ಒಳ್ಳೆ ದುಡ್ಡನ್ನು, ಈಗಲೂ ಮತ್ತೆ ರೇಟ್ ಎಲ್ಲ ಫುಲ್ ಚೆನ್ನಾಗ್ತದೆ, ಲಾಕ್ಡೌನ್ ಎಲ್ಲ ಕಂಟ್ರೋಲ್ ಆಯ್ತಲ್ಲ. ಈಗ ಚೆನ್ನಾಗಿ 5,000-6,000, 7,000 ತಕ್ಕ ಆಗ್ತದೆ. ಪ್ರತಿದಿನ ಪ್ರತಿದಿನ ಆಗ್ತದೆ ಒಂದ್ ಪೆಂಡಿಗೆ. ಈಗ ವಿಳ್ಯದೆಲೆ ಕೃಷಿಯಲ್ಲಿ ಒಳ್ಳೆಯ ಒಂದು ಇಳುವರಿ ಪಡಿಬೇಕಂತಂದ್ರೆ ವಿಳ್ಯದೆಲೆ ಕೃಷಿ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೀರಾ? ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹಾಕ್ಬೇಕು, ಕೊಟ್ಟಿಗೆ ಗೊಬ್ಬರ, ಆಮೇಲೆ ಬಳ್ಳಿ ಚೆನ್ನಾಗಿ ನೋಡ್ಕೊಬೇಕು, ಕಸುಬು ಬಳ್ಳಿ ಕಟ್ಟೋದ್ರಲ್ಲಿ ಚೆನ್ನಾಗಿ ಬಳ್ಳಿ ಕಟ್ಟಿಗಂತದ್ದು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹಾಕಿ ಮಾಡ್ಕೊಂತಂದ್ರೆ ಒಳ್ಳೆ ಇಳುವರಿ ಬರುತ್ತೆ. ಈಗ ಭೂಮಿಯೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಹೊಸದಾಗಿ ಹಾಕಂತ ರೈತರು? ಮೊದಲು ಉಳುಮೆ ಮಾಡ್ಬೇಕು. ಉಳುಮೆ ಆದ ನಂತರ ಒಂದ್ 3-4 ತಿಂಗಳು ಬಿಟ್ಟು ಆದ ನಂತರ ಮತ್ತೆಲ್ಲ ಭೂಮಿ ಸಮತಟ್ಟಾಗಿ ಮಾಡ್ಕೊಂಡು ನಂತರ ಕೊಟ್ಟಿಗೆ ಗೊಬ್ಬರ ಏರಿ ಅದು ಮುಂಗಾರು ಮಳೆ ಮುಂಗಾರು ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮಲ್ಲಿ ಜೂನ್ ತಿಂಗಳು ನುಗ್ಗಿ ಬೀಜ ಊರ್ಬೇಕು. ನುಗ್ಗಿ ಗಿಡ ನಂತರ 1.5 ತಿಂಗಳು ನುಗ್ಗಿ ಗಿಡ ಬಂದ ನಂತರ ಆಮೇಲೆ ಬಳ್ಳಿ ಬೀಜ ಹಬ್ಸೋದು. ನುಗ್ಗಿ ಮರ ಕಪ್ಸೋದು ಬಳ್ಳಿ? ನುಗ್ಗಿ ಗಿಡಕ್ಕೆ ಬಳ್ಳಿ ಹಬ್ಸೋದು. ಬೇರೆ ಗಿಡಕ್ಕೆ ಹಬ್ಸಿದ್ರೆ ಅಂತ ಇಳುವರಿ ಬರಲ್ಲ, ನುಗ್ಗಿ ಗಿಡ ಬೇರ್ ಕಡಿಮೆ, ಹಂಗಾಗಿ ಅದು ಇಳುವರಿ ಚೆನ್ನಾಗಿ ಬರುತ್ತೆ ನುಗ್ಗಿ ಗಿಡದಲ್ಲ. ಈಗ ಎಲೆ ಬಳ್ಳಿ ನಾಟಿ ಮಾಡ್ಬೇಕಂತಂದ್ರೆ ಎಲ್ಲಿಂದ ತರ್ಬೇಕಾಗುತ್ತೆ ಎಲೆ ಬಳ್ಳಿ? ಅದನ್ನ ಅಂಟನ್ನು ಅದೇ ಅಂಟು ಬೀಜ ಅಂತ ಹೇಳ್ತೀವಿ ನಾವು ಅದನ್ನ. ಅದು ಈ ಟೈಮಲ್ಲಿ ಅದು ಜೂನ್ ಜುಲೈ ತಿಂಗಳಲ್ಲಿ ಅದನ್ನ ಕೊಯ್ತಾರೆ ಬೇರ್ನ, ಬಳ್ಳಿ ಬೇರ್ನ. ಆ ಟೈಮಲ್ಲಿ ಹಳೆ ತೋಟಗಳಲ್ಲಿ ಬೇರ್ನ ತಾಮಂದು ಹಚ್ಚಿಬಿಟ್ರೆ ನಡೆಯುತ್ತೆ. ಅಂದ್ರೆ ಬೇರೆ ರೈತರು ಎಲೆಬಳ್ಳಿ ಬೆಳೆಯಂತ ರೈತರ ಹೋಗಿ ಅಂದ್ರೆ ಇದೇ ಕಾಲದಲ್ಲಿ ತರಬೇಕು, ಜೂನ್ ಜುಲೈ ತಿಂಗಳಲ್ಲಿ ಮಳೆಗಾಲದಲ್ಲೇ ಹಚ್ಬೇಕು ಅದನ್ನ, ಹಂಗಾದ್ರೆ ಚೆನ್ನಾಗತ್ತೆ ಅಂತ. ಈಗ ಬೇರೆ ಕಾಲದಲ್ಲಿ ನಾವು ನಾಟಿ ಮಾಡ್ತೀವಿ ಅಂದ್ರೂ ಅಲ್ಲಿ ಇದು ಸಿಗ್ಬೇಕಲ್ಲ ಅವರಿಗೆ, ನಾಟಿ ಮಾಡಕ್ ಬಳ್ಳಿ ಸಿಗ್ಬೇಕಲ್ಲ. ಬೀಜ ಸಿಗಲ್ಲ, ಜೂನ್ ಜುಲೈ ತಿಂಗಳಲ್ಲಿ ಮಾತ್ರ ಸಿಗ್ತದೆ, ಬೇರೆ ಟೈಮಲ್ಲಿ ಆ ಟೈಮಲ್ಲಿ ಬೀಜ ಸಿಗಲ್ಲ. ಸಾಮಾನ್ಯವಾಗಿ ಎಲೆಬಳ್ಳಿಯನ್ನ ಅಂದ್ರೆ ಉತ್ತಮವಾಗಿ ಯಾವ ನೆಲದಲ್ಲಿ ಬೆಳೆದ್ರೆ ಉತ್ತಮ ಅಂತ ಹೇಳ್ತೀರ? ಕೆಂಪು ಮಿಶ್ರಿತ ಮಣ್ಣು ಮತ್ತು ಮರಳು ಮಿಶ್ರಿತ ಮಣ್ಣು ಅವೆರಡೆಲ್ಲ ಚೆನ್ನಾಗಿ ಬರುತ್ತೆ. ಈಗ ಬೇರೆ ಕಪ್ಪು ಜಮೀನು ಈ ತರ ಅದ್ರಲ್ಲಿ ನಾಟಿ ಮಾಡಿದ್ರೆ ಅಂತ ಉತ್ಕೃಷ್ಟವಾದ ಇಳುವರಿ ಬರಲ್ಲ ಅಂತ ಹೇಳ್ತೀರಾ? ಕಪ್ಪು ಮಣ್ಣಲ್ಲಿ, ಎರೆ ಭೂಮಿಯಲ್ಲಿ, ಮತ್ತೆ ಜೇಡು ಮಣ್ಣು, ಜೇಡು ಮಿಶ್ರಿತ ಮಣ್ಣಲ್ಲಿ ಅದರಲ್ಲಿ ಇಳುವರಿ ಬರಲ್ಲ. 1 ವರ್ಷ ಬರುತ್ತೆ ಆಮೇಲೆ ಬಳ್ಳಿ ಒಣಕ್ಕೆ ಅಂತ ಹೋಗುತ್ತೆ. ಒಟ್ಟಾರೆ ಸಮತಟ್ಟಾದ ಭೂಮಿ ಆಗಿರಬೇಕು. ಸಮತಟ್ಟಾದ ಭೂಮಿ ಆಗಿರ್ಬೇಕು, ಮರಳು ಮಿಶ್ರಿತ ಮಣ್ಣಾಗಿರ್ಬೇಕು, ಅದರಲ್ಲಿ ಒಳ್ಳೆ ಇಳುವರಿ ಬರುತ್ತೆ. ಏನಿಲ್ಲ ಅಂದ್ರೆ ಒಂದು ತೋಟ 25-30 ವರ್ಷ ತಕ್ಕನು ಇರ್ತಾವ. ಈಗ ನಮ್ಮೂರಲ್ಲಿ ಅಂದ್ರೆ ನಿಮ್ಮ ಒಂದು ಎರಲಕಟ್ಟೆ ಗ್ರಾಮದಲ್ಲಿ ಸಾಕಷ್ಟು ಒಂದು ಎಲೆ ಬೆಳೆಯನ್ನು ಬೆಳೀತಾ ಇದ್ದಾರೆ 200 ಎಕರೆಯಲ್ಲಿ ಅಂತಾರೆ, ಅಂದ್ರೆ ಸಾಕಷ್ಟು ಕೃಷಿಕರು ಯಾಕೆ ಇದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ? ನಮ್ಮೂರಲ್ಲಿ ಎಲ್ಲ ಸಣ್ಣರಿಂದ ಹಿಡಿದು ವಯಸ್ಸಾದ್ರ ಸಮೇತ ಇದೇ ಕೆಲಸನ ಜಾಸ್ತಿ ಮಾಡ್ತಾರೆ. ವಿಳ್ಯದಲ್ಲಿ ನೀರಾವರಿ ಎಲ್ಲಿ ಹೋದ್ರೂ ಬೇರೆ ಕಡೆಗೆ ಅಡಿಕೆ ಹಾಕ್ತಾರೆ, ಬಾಳೆ ಹಾಕ್ತಾರೆ, ಆ ತರ ಏನಲ್ಲ. ನಮ್ಮೂರಲ್ಲೆಲ್ಲ ವಿಳ್ಯದಲ್ಲಿ ಸಾಂಪ್ರದಾಯಿಕ ಬೆಳೆ ಆಗ್ಬಿಡತ್ರಿ. ಮೊದಲಿಂದ ವಿಳ್ಯದಲ್ಲಿನೇ ಹಾಕ್ಯಂತ ಬಂದದ್ದು, ಈಗಲೂ ಅದೇ ಕೆಲಸ ಮಾಡ್ತಂತ. ಎಲ್ಲರ ಸಮೇತ ಕಸುಬು ಅಸ್ತ್ರ ಎಲ್ಲ ಕಸುಬು ಅಸ್ತ್ರ ಯಾವ್ದಾರ ಮಾಡ್ತಾರೆ. ಈಗ ಸಾಕಷ್ಟು ಜನ ರೈತರು ಹೆಂಗಪ್ಪ ಅಂತಂದ್ರೆ, ಒಂದ್ ಸ್ವಲ್ಪ ನೀರಾವರಿ ಮಾಡಿದ್ರಂದ್ರೆ ಪ್ರಪ್ರಥಮವಾಗಿ ಅವ್ರು ನಾಟಿ ಮಾಡದೆ ಅಡಿಕೆ ಬೆಳೆಯನ್ನ ಇಡ್ತಾರೆ. ಅಂತದ್ರಲ್ಲಿ ನಿಮ್ಗೆ ಅಡಿಕೆ ಹಾಕ್ಬೇಕು ಅಂತ ಹೇಳಿ ಯಾರು ಮನ್ಸು ಮಾಡ್ತಾ ಇಲ್ಲ ನಿಮ್ ಗ್ರಾಮದಲ್ಲಿ? ನಮ್ಮೂರಲ್ಲಿ ಮಾಡ್ತಾ ಇಲ್ಲ. ಈಗೆಲ್ಲ ಹೊಸ್ದಾಗ ಎಷ್ಟೇನಿಲ್ಲ ಅಂದ್ರೆ ಒಂದು 15 ಜನ ಬೋರಾಕ್ಸಿರನ್ನ 15 ಜನ ವೀಳ್ಯದಲ್ಲಿ ತೋಟನ ಹಾಕಿರೋದು ಈ ವರ್ಷ ಹೊಸ್ತಾರು. ಮತ್ತೆ ಅಳುವರೆಲ್ಲ ಸೇರಿ ಒಂದೇನಂದ್ರೆ ಒಂದ್ 20-25-30 ಜನ ಈ ವರ್ಷ ಹೊಸ್ದಾಗ ಬಳ್ಳಿ ಊರ್ಯಾರು. ಎಲ್ಲರೂ ಬಳ್ಳಿಗೆ ಅಪೇಕ್ಷೆ ಬರ್ತಾರೆ, ಯಾಕಂದ್ರೆ ಕಸುಬೆಲ್ಲ ಗೊತ್ತಿದೆ. ನಾವ್ ಹೆಂಗ್ ಬೇಕಾಗ ಬಳ್ಳಿ ಕಟ್ತೀವಿ, ಹೆಂಗೆ ಎತ್ತಬೇಕಾದ ಕಟ್ತೀವಿ ಅಂತಂದ್ರೆ ಇಳುವರಿ ಬರಲ್ಲ. ಅದು ಕಸುಬ್ ಗೊತ್ತಿರೋದ್ರಿಂದ ನಮ್ಮೂರಲ್ಲಿ ವೀಳ್ಯದಲ್ಲಿಗೆ ಆಸೆ ಪಡ್ತಾರೆ. ಈಗ ಎಲೆ ಬಳ್ಳಿ ಬೀಜ ನಾಟಿ ಮಾಡಿದ್ಮೇಲೆ ಏನೇನ್ ಕೆಲಸ ಮಾಡ್ಕೊಂತ ಹೋಗ್ಬೇಕು ನಾವು? ಅದು ಒಂದ್ ವರ್ಷ ಏನ್ ಕೆಲಸ ಏನಿರಲ್ಲ, ಅಷ್ಟ ನುಗ್ಗಿ ಗಿಡ ಮಾತ್ರ ಮುಂಡ ಕಟ್ಕೊಂತ ಹೋಗ್ಬೇಕು. ಮುಂಡ ಕಟ್ಟಿದ ಅಂತಾರೆ, ಅದ ಏನ್ ರೋಗ ಪಾಗ ಇದ್ರೆ ಸ್ವಲ್ಪ ಔಷಧಿ ಹೊಡ್ಕಂತ ಹೋಗ್ಬೇಕು. ಮತ್ತೆ ಒಂದು ವರ್ಷ ಆದ ನಂತರ ಬಳ್ಳಿ ಕಟ್ಟದು, ಅಲ್ಲಿ ತಕ್ಕನ ಕಟ್ಟಂಗಿಲ್ಲ. ಒಂದ್ 8 ತಿಂಗಳಿಂದ 10 ತಿಂಗಳ ತಕ್ಕನ ಹಂಗೆ ಬಿಡ್ಬೇಕು ಬಳ್ಳಿನ, ಕಟಕ ಬರಲ್ರಿ. ಆಮೇಲೆ ಕಟ್ಕೊಂತ ಹೋಗ್ತಾರ. ಈಗ ಬಳ್ಳಿ ಕಟ್ಟಕಂತಂದ್ರೆ ಏನ್ ಕೆಲಸ ಮಾಡ್ತೀರಿ? ಏನು ಗಿಡಕ್ಕೆ ಏನೋ ಕಟ್ತೀರಾ? ಹೆಂಗ ಆಪ್ ಅಂತ ಬರುತ್ತೆ, ಆ ಆಪಿಲ್ ಕಟ್ಕೊಂತ ಅವ್ನಿಗೆ ಗಿಡಕ್ಕ ಕಟ್ಕೊಂತ ಹೋಗ್ತಿವಿ. ಆ ಕಟ್ಟಿ ಒಂದು 4-5 ತಿಂಗಳಿಗೆ ಎಲೆ ಸ್ಟಾರ್ಟ್ ಆಗುತ್ತೆ. ಕಟ್ಟಿ ಒಂದ್ ವರ್ಷಕ್ಕೂ ಫುಲ್ ಇಳುವರಿ ಬರ್ತದೆ. ಅಂದ್ರೆ ಬಳ್ಳಿ ನೀವು ಕಟ್ಟಿಲ್ಲ ಅಂದ್ರೆ ಭೂಮಿ ಮೇಲೆ ಬಿದ್ದ ಬಿಡುತ್ತದೆ ಬಳ್ಳಿ, ನೇರವಾಗಿ ಹೋಗಲ್ಲ ಗಿಡಗುಂಟೆ. ಅವಾಗ ಲಾಸ್ ಆಗುತ್ತೆ ನಮ್ಗೆ. ಆ ಬಳ್ಳಿ ತಿಂಗಳ ತಿಂಗಳ ಕಟ್ಟಬೇಕು. ಒಂದ್ ತಿಂಗಳ ಬಿಟ್ಟೆ ಅಂದ್ರೆ ಬಳ್ಳಿ ತಳಕ್ ಬೀಳುತ್ತೆ, ಇಳುವರಿ ಕಡಿಮೆ ಆಗ್ಬಿಡುತ್ತೆ. ಈಗ ಹೆಚ್ಚಾಗಿ ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಅಂತ ಹೇಳಿದ್ರ, ಅಂದ್ರೆ ರಾಸಾಯನಿಕ ಗೊಬ್ಬರ ಕೊಡಲ್ವ? ಏನಲ್ಲ, ರಾಸಾಯನಿಕ ಗೊಬ್ಬರ ಕೊಟ್ಟೆ ಅಂದ್ರೆ ಒಂದ್ ತಿಂಗಳ 2 ತಿಂಗಳು ಜೋರಾಗಿ ಎಲೆ ಬಿಡುತ್ತೆ, ಆಮೇಲೆ ಬಳ್ಳಿ ಬರಡ ಆಗ್ಬಿಡುತ್ತೆ. ಇದು ಕೊಟ್ಟಿಗೆ ಗೊಬ್ಬರ ಆದ್ರೆ ಯಾವಾಗ್ಲೂ ಎನಿ ಟೈಮ್ ನಮಗೆ ಎಲೆ ಕೊಡ್ತೇನೆ ಇರುತ್ತೆ. ರಾಸಾಯನಿಕ ಗೊಬ್ಬರ ಕೊಟ್ಟರೆ ಅಷ್ಟು ಗುಣಮಟ್ಟದ ಎಲೆನೂ ಬರಲ್ಲ ಅಂತ ಹೇಳ್ತೀರಾ? ಅಂದ್ರೆ ಸಾಕಷ್ಟು ಗುಣಮಟ್ಟದ ಒಂದು ಬೆಳೆ ಬೆಳೆಯಕ್ಕಾಗಲ್ಲ ಅಂತ ಹೇಳಿ. ಬೆಳೆಯಕ್ಕಾಗಲ್ಲ, ಬೆಳೆಯಕ್ಕೆ ಇಳುವರಿನೂ ಕಡಿಮೆ ಆಗುತ್ತೆ, ಗುಣಮಟ್ಟ ಬೆಳೆ ಎಲೆನೂ ತುಂಬ ಕೊಡೋದಕ್ಕಾಗಲ್ಲ. ಅದೇ ಕೊಟ್ಟಿಗೆ ಗೊಬ್ಬರ ಬೇಕಾದ್ರೆ ಒಂದ್ 2-3 ಲೋಡ್ ಹೆಚ್ಚಿಗೆ ಏರಿಸಿದ್ರೆ ಇನ್ನೂ ಎಫೆಕ್ಟ್ ಬಹಳ ಇರುತ್ತೆ. ಅಂದ್ರೆ ಈ ಕೊಟ್ಟಿಗೆ ಗೊಬ್ಬರ ಕೊಡೋದಕ್ಕಿಂತ ಮುಂಚಿತವಾಗಿ ಅಂದ್ರೆ ಮಣ್ಣು ಪರೀಕ್ಷೆ ಏನಾದ್ರೂ ಮಾಡಿಸ್ತೀರಾ? ಮಣ್ಣು ಪರೀಕ್ಷೆ ಏನು ಮಾಡಿಸಲ್ಲ ನಮಗೆಲ್ಲ, ಇಲ್ಲೆಲ್ಲ ಅನುಭವ ಇದೆಯಲ್ಲ. ಕೆಂಪು ಮಣ್ಣು ಮತ್ತೆ ಮಳೆ ಮಿಶ್ರಿತ ಮಣ್ಣಲ್ಲಿ ಮಾತ್ರ ವೀಳ್ಯದಲ್ಲಿ ಹಾಕ್ತೀವಿ, ಬೇರೆ ಮಣ್ಣಲ್ಲಿ ಬೇರೆ ಹಾಕಲ್ಲ. ಈಗ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಕೊಡ್ತಿರಲ್ಲ, ಅಂದ್ರೆ ಎಲ್ಲಿಂದ ತರ್ತೀರಾ? ನೀವೇನಾದ್ರೂ ಹೈನುಗಾರಿಕೆ ಮಾಡಿದ್ರೆ? ಅಮ್ಮ ಒಂದು 2 ಆಕಳದವೆ, ಅವು ಆಗಲ್ಲ, 2 ಆಕಳದ್ದು ಕೊಟ್ಟಿಗೆ ಗೊಬ್ಬರ ಆಗಲ್ಲ. ಮತ್ತೆ ಬೇರೆ ಕಡೆ ಪಕ್ಕದ ಹಳ್ಳಿಗಳಲ್ಲೆಲ್ಲ ತಗೊಂಡ್ಬರ್ತೀವಿ ಗೊಬ್ಬರ ತಗೊಂಡ್ ಆಗ್ತದೆ. ಕೊಂಡ್ಕೊಂಡು ನೀವು ಕೊಟ್ಟಿಗೆ ಗೊಬ್ಬರ ಈ ಒಂದು ಎಲೆ ಕೃಷಿ ಕೊಡ್ತಾ ಇದ್ದಾರೆ. ಅಂದ್ರೆ ರೋಗ ಬರುತ್ತೆ ಅಂತ ಹೇಳಿದ್ರೆ ಎಲೆ ಬೆಳಿಗ್ಗೆ, ಅಂದ್ರೆ ಯಾಕೆ ಬರುತ್ತೆ ರೋಗ, ಯಾವ ಸಂದರ್ಭದಲ್ಲಿ ಬರುತ್ತೆ? ಇದೆ ಮಳೆ ಹೆಚ್ಚಿಗೆ ಆದ ಟೈಮಲ್ಲಿ ಕೊಳೆ ರೋಗ ಅಂತ ಬರುತ್ತೆ, ಚಿಕ್ಕ ಚಿಕ್ಕ ಎಲೆ ಮೇಲೆ ಕೊಳೆ ರೋಗ ಅದು ಬರುತ್ತೆ ಮಳೆ ಹೆಚ್ಚಿಗೆ ಆದ ಟೈಮಲ್ಲಿ. ಮತ್ತೆ ನೀರು ಅತಿ ಹೆಚ್ಚಾಗಿ ನಿಲ್ಸಿದಾಗ ಬರುತ್ತೆ. ನೀರು ಭೂಮಿಯಲ್ಲಿ ಹಿಂಗ್ ಹೋಗ್ಲದ ಟೈಮಲ್ಲಿ ಮಣ್ಣು, ಅದು ಎರೆಮಣ್ಣು, ಜೇಡು ಮಣ್ಣು, ಆ ಮಣ್ಣಲ್ಲಿ ಕೊಳೆ ರೋಗ ಬರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಕ್ಲೋರೈಡ್ ಅಂತ ಔಷಧಿ ಬರುತ್ತೆ, ಅದನ್ನ ಔಷಧಿ ಹೊಡೆದ್ರೆ ಕಂಟ್ರೋಲ್ ಆಗುತ್ತೆ. ಅಂದ್ರೆ ಎಲೆ ಬೆಳಿಗ್ಗೆ ಈ ತರ ರೋಗ ಬಂದಾಗ ನೀವೇನಾದ್ರೂ ಕೃಷಿ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಭೇಟಿ ಮಾಡ್ತೀರಾ? ಏನು ನಿಮ್ಮ ಒಂದು ಅನುಭವದಲ್ಲೇ ಈ ಒಂದು ಔಷಧಿಗಳನ್ನ ತಂದು ಸಿಂಪರಣೆ ಮಾಡ್ತೀರಾ? ಇಲ್ಲ, ಒಂದ್ಸಲ ಮಾಡಿದ್ವಿ ನಾವು ದಾವಣಗೆರೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಹೋಗಿ ಮಣ್ಣು ಟೆಸ್ಟ್ ಮಾಡಿಸಿ ಏನ್ ಪ್ರಾಬ್ಲಮ್ ಇದೆ ಅಂತ ಮಾಡಿ, ಯಾಕಂದ್ರೆ ಕೊಳೆ ರೋಗ ಬಂದೇ ಬರ್ತದ್ದು ಬಂದೇ ಬರ್ತಿತ್ತು. ಅವರು ಜಿಪ್ಸಾಮ್ ಹಾಕ್ ಅಂತ ಹೇಳಿದ್ರು, ಆಮೇಲೆ ಔಷಧಿನೇ ಬರ್ಕೊಟ್ಟಿದ್ರು. ಆ ಔಷಧಿಲಿಂದ ಕಂಟ್ರೋಲ್ ಆಯ್ತು. ಸಣ್ಣಗೌಡರು ಬಸನಗೌಡರು ಅಂತ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಅವರೆಲ್ಲ ನಿಮಗೆ ಸಲಹೆ ಕೊಡ್ತಾರೆ? ಸಲಹೆ ಕೊಡ್ತಾರೆ, ಮಣ್ಣು ಟೆಸ್ಟ್ ಅಲ್ಲೇ ಮಾಡಿಸಿದ್ರು. ಈಗ ರೋಗ ಬಂದಾಗ ನೀವು ಔಷಧಿ ಸಿಂಪರಣೆ ಮಾಡಿದ್ರಲ್ಲ, ಕಂಟ್ರೋಲ್ ಬಂತ ಬೆಳೆ? ಕಂಟ್ರೋಲ್ ಆಯ್ತು. ಮತ್ತೆ ಔಷಧಿ ಸಿಂಪರಣೆ ಮಾಡಿದ ನಂತರ ಬರುವ ಆಗ್ಬೇಕು ತೀರಾ. ಮತ್ತೆ ಓವರ್ ಮಳೆ ಇತ್ತೀಚೆಗೆ ಈ ವರ್ಷ ಹಿಂದ್ ವರ್ಷ 3 ವರ್ಷದಲ್ಲಿ ಓವರ್ ಮಳೆ ಬರ್ತದೆ, ಬಂದ್ರೆ ಒಂದಟಿಗೆ ಬಂದ್ಬಿಡುತ್ತೆ, ಹೋದ್ರೆ ಹೋಗೇ ಬಿಡುತ್ತೆ. ಆ ತರ ಬಂದೇ ಬಂದ್ರೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಈಗ ನೀರು ಅಂತಂದ್ರೆ ಯಾವ ರೀತಿ ಕೊಡ್ತಾರೆ? ಏನ್ ಡ್ರಿಪ್ ವ್ಯವಸ್ಥೆ ಮಾಡಿದ್ರೆ ಮಡಿ ಮಾಡ್ತಾರೆ ಈ ಒಂದು ಎಲೆ ಬೆಳೆ ತೋಟದಲ್ಲಿ? ಆ ತರ ಮಾಡಿದ್ರೆ ಮಡಿ ಮಾಡ್ತಾ ಇದೀವಿ. ಡ್ರಿಪ್ ಅಲ್ಲಿ ಕೊಡಲ್ಲ, ಡ್ರಿಪ್ ಅಲ್ಲಿ ಆದ್ರೆ ಫುಲ್ ಭೂಮಿ ಯಾವಾಗ ನೋಡಿದ್ರೆ ತೇವಾಂಶ ಜಾಸ್ತಿ ಇರುತ್ತೆ, ಹಂಗಾಗಿ ಡ್ರಿಪ್ ಕೊಡಲ್ಲ, ಮಡಿ ಮಾಡ್ತೀವಿ, ಮಡಿ ಮಾಡಿ ಕೊಡ್ತೇವೆ. ಈಗ ಮಡಿ ಅಂತಂದ್ರೆ ಒಂದ್ ಮಡಿ ತುಂಬಿ ಇನ್ನೊಂದ್ ಮಡಿಗೆ ಹೋಗೋದು, ಹಿಂಗೆ ಈ ತರ ಕೊಡ್ತಾರೆ? ಒಂದ್ ಮಡಿ ತುಂಬ್ತಂದ್ರೆ ಅದನ್ನ ಕಾಲೆ ವಾಡ್ ಹಾಕೋದು, ಇನ್ನೊಂದ್ ಮಡಿ ಕೊಡೋದು, ಆ ತರ ಮಾಡ್ತೀವಿ. ಒಟ್ಟಾರೆ ನೀವು ಆಯ್ ನೀರ್ ಬಿಡ್ತೀರಾ? ಯಾಕೆ ಡ್ರಿಪ್ ವ್ಯವಸ್ಥೆ ಮಾಡಿದ್ರೆ ಅಷ್ಟೊಂದು ತೇವಾಂಶ ಸಿಗಲ್ಲ ಅಂತ ಹೇಳ್ತೀರಾ? ತೀರ ಹೆಚ್ಚಿಗೆ ತೇವಾಂಶ ಆಗುತ್ತೆ, ಹೆಚ್ಚಿಗೆ ತೇವಾಂಶ ಆಗಿ ಅದೇ ಕೊಳೆ ರೋಗ ಬರೋ ಚಾನ್ಸಸ್ ಇರುತ್ತೆ ಬಹಳ. ಅದೇ ನೀರ್ ಹಿಂಗ್ ಮತ್ತೆ ನೆಲ ಭೂಮಿ ಡ್ರೈ ಇರ್ಬೇಕು ನೀರ್ ಹಿಂಗ್ ಹೋಗಿ. ಅಂದ್ರೆ ಎಷ್ಟು ದಿನಕ್ಕೊಮ್ಮೆ ನೀರ್ ಕೊಡ್ತೀರಾ ಮಳೆಗಾಲದಲ್ಲಿ? ಅಂದ್ರೆ ಮಳೆ ಇದ್ರೆ ನೀವು ನೀರ್ ಕೊಡೋಂತ ಅವಶ್ಯಕತೆ ಇರಲ್ಲ, ಬೇಸಿಗೆ ಕಾಲದಲ್ಲಿ ಅದೆಲ್ಲ ಎಷ್ಟು ದಿನಕ್ಕೊಮ್ಮೆ ಕೊಡ್ತೀರಾ ನೀರು? ಒಂದು 5-6 ದಿವಸಕ್ಕೆ ಒಂದಟ್ಟು ಕೊಡ್ತೀರಾ ನೀರ್ ಬೇಕೆ? ಮೊದಲೇ ಚಾಯ್ಸ್ ಮಾಡ್ಕೊಂಡಿರ್ಬೇಕು. ಮಳೆ ಮಿಶ್ರಿತ ಮಣ್ಣಲ್ಲಿ ನೀರ್ ನಿಲ್ಲಲ್ಲ, ಕೆಂಪು ಮಣ್ಣಲ್ಲಿ ನೀರ್ ನಿಲ್ಲಲ್ಲ. ಮಳೆ ನೀರ್ ಹೆಚ್ಚು ಇಂಗುವಂತ ಭೂಮಿ ಆಗಿರುತ್ತೆ. ನೀರ್ ಇಂಗುವಂತ ಭೂಮಿ ಆದ್ರೆ ಒಳ್ಳೆ ಇಳುವರಿ ಬರುತ್ತೆ. ಹೊಲದಲ್ಲಿ ಏನಾದ್ರು ನೀರ್ ನಿಲ್ತು ಅಂದ್ರೆ ಅದನ್ನ ನಿಮಗೆ ಸಮಸ್ಯೆ. ಯಾವಾಗ ನೀವು ಏರಿ ಕಡದ್ ಬಿಡಬೇಕಾಗುತ್ತೆ ನೀರು. ಏರಿ ಕಡದ್ ಬಿಡಕಾಗತ್ತೆ, ಇಲ್ಲಾಂದ್ರೆ ಹೊಲನ ತೆಗ್ಗಾದ್ರೆ ನೀರ್ ಬಿಡಕನ್ನಾಗಲ್ಲ, ಅಲ್ಲೇ ನಿಂತ್ಕಂತವು. ಆದಷ್ಟು ಮಟ್ಟಿಗೆ ದಿಬ್ಬದ ಅಂತ ನೀರ್ ಹರಿದು ಕಡಿಗೆ ಬರೋಂತ ಜಾಗದಲ್ಲಿ ಹಾಕಿದ್ರೆ ಅನುಕೂಲ. ಈಗ ನೀರು ನಿಲ್ಲುವಂತ ಭೂಮಿಯಲ್ಲಿ ಈ ಒಂದು ಎಳೆದೆಲೆ ನಾಟಿ ಮಾಡೋದು ಸೂಕ್ತ ಅಲ್ಲ ಅಂತೀರ? ಸೂಕ್ತ ಅಲ್ಲ, ಸೂಕ್ತ. ಈಗೆಲ್ಲ ತಿಂಗಳು ಬಳ್ಳಿ ಆದ್ಮೇಲೆ ಬಳ್ಳಿ ಕಟ್ಟಿಗೆ ಅಂತ ಬರ್ತೀರಿ, ಆಮೇಲೆ ಈಗ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಎಲೆ ಕಟಾವ್ ಮಾಡಬಹುದು? ಈ ವಸ್ತಾಗ ನಾಟಿ ಮಾಡಿದ ನಂತರ ಒಂದೂವರೆ ವರ್ಷದಕ್ಕ ಬರೋದು. ಒಂದು ವರ್ಷದಿಂದ ಸ್ವಲ್ಪ ಸ್ವಲ್ಪ ಸಿಗುತ್ತೆ, ಆಮೇಲೆ ಒಂದೂವರೆ ವರ್ಷ ನಂತರ ಹೆಚ್ಚಿಗೆ ಸಿಕ್ಕಂತ ತಿಂಗಳ ತಿಂಗಳ ಕೊಯ್ಕೆ ಅಂತ ಹೋಗ್ಬೋದು. ಈಗ ಒಂದೂವರೆ ವರ್ಷ ತನಕ ಈಗ ಎಲ್ಲೆಲ್ಲ ಇರ್ತಾವಲ್ಲ, ಬಿಟ್ಟಿರ್ತಾವಲ್ಲ, ಅವು ಕಟಾವ್ ಬರೋಕೆ ಎಷ್ಟೊತ್ತು ನಿಲ್ಬೇಕಾಗುತ್ತೆ? ಹಾ, ಅವು ಬಡ್ಡೆಯಲ್ಲಿ ಅಂತ ಹೇಳ್ತೀವಿ, ಅದನ್ನ ಬಳ್ಳಿಯಲ್ಲಿ ಇರುತ್ತೆ, ಅದು ಅವನ್ ಕೊಯ್ಯಲ್ಲ, ಅವನ್ನ ಕೈ ಹೊಡೆಯಕ್ಕೆ ಒಂದ್ ವರ್ಷ ಬೇಕು ಬಳ್ಳಿ. ಈಗೆಲ್ಲ ಅರೆಕಂ ಬಡಿಬೇಕು, ಅರೆಕಂ ಬಡದಷ್ಟು ಇಳುವರಿ ಚೆನ್ನಾಗಿ ಬರುತ್ತೆ. ಇಳುವರಿ ಚೆನ್ನಾಗಿ ಬರುತ್ತೆ, ಇಳುವರಿ ಅದು ಅರೆಕಂ ಬಡಿಯಕ್ಕೆ ಒಂದ್ ವರ್ಷ ಬೇಕೇ ಬೇಕಾಗುತ್ತೆ ಟೈಮ್. ಅಂದ್ರೆ ನಿಮ್ದು ಈಗ ಸುಮಾರು ಅಂತಂದ್ರೆ 25 ವರ್ಷ ಆಗಿದೆ ಎಲೆ ಬಳ್ಳಿ ತೋಟ ಮಾಡಿ. ಅಂದ್ರೆ ವರ್ಷದಲ್ಲಿ ಯಾವ್ಯಾವ ಎಲೆ ಕಟಾವ್ ಮಾಡ್ತೀರ ನೀವು ಹೆಚ್ಚಾಗಿ? ಪ್ರತಿ ತಿಂಗಳು ಮಾಡ್ತೀವಿ ನಾವು. ಇವತ್ತು 16 ಅಂತ ಹೇಳ್ಕೊಳ್ರಿ, ಒಂದು ತಿಂಗಳು 16ನೇ ತಾರೀಕು ಒಳಗಡೆ ಕೊಯ್ಬೇಕು, ಇಲ್ಲಾಂದ್ರೆ ಬಲ್ತು ಒಂದ್ ಸ್ವಲ್ಪ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಈಗ ರೇಟ್ ಇರ್ಲಿ ಬಿಡ್ಲಿ ಅಂದ್ರೆ ಪ್ರತಿ ತಿಂಗಳು ನೀವು ಎಲೆ ಕಟಾವ್ ಮಾಡ್ತೀರಾ? ಎಲೆ ಕಟಾವ್ ಮಾಡ್ಲೇಬೇಕು, ಪ್ರತಿ ತಿಂಗಳು ಮಾಡ್ಲೇಬೇಕು. ಈಗ ಎಲೆ ಕಟಾವ್ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ? ಉಗುರು ಇರುತ್ತೆ, ಅದೇ ಅಂಗಡಿಯಲ್ಲಿ 10 ರೂಪಾಯಿ ಕೊಟ್ಟರೆ ಕೊಡ್ತಾರೆ, ಆ ಉಗುರಲ್ಲಿ ಎಲೆ ಕಟಾವ್ ಮಾಡ್ತಾರೆ. ಹೆಬ್ಬಟ್ಟಿಗೆ ಕೇಳೋದು ಹಿಂಗೆ ಕಟಾವ್ ಮಾಡೋದು, ಬಟ್ಟೆ ಕಟಾವ್ ಮಾಡ್ತಾರೆ. ಈಗ ಕಟಾವ್ ಮಾಡ್ಬೇಕಾದ್ರೆ ಸಾಕಷ್ಟು ಜನ ಈ ಒಂದು ಕೃಷಿ ಕಾರ್ಮಿಕರು ಬೇಕಾಗ್ತಾರೆ. ಅಂದ್ರೆ ಸುಮಾರು 2 ಎಕರೆ ಹಾಕಿದ್ರೆ ನೀವು ಎಷ್ಟು ಜನ ಬೇಕಾಗ್ತಾರೆ? ಏನಿಲ್ಲ ಅಂದ್ರೆ ಪ್ರತಿ ದಿವಸ ಒಂದ್ 5-6 ಜನ ಬೇಕೇ ಬೇಕಾಗುತ್ತೆ. 5-6 ಜನ ಇದ್ದೇ ಇರ್ತೀವಿ ತೋಟದಲ್ಲಿ. ಎಲಿ ಕೊಯ್ದ ಆತಲ್ಲಿ ಬಳ್ಳಿ ಕಟ್ಟದು, ಬಳ್ಳಿ ಕಟ್ಟದ ಆತಲ್ಲಿ ಎಲಿ ಕೊಯ್ದು, ಯಾಕಂದ್ರೆ ಬಳ್ಳಿನೂ ತಿಂಗಳ ತಿಂಗಳ ಕಟ್ಬೇಕು ಬಳ್ಳಿನ. ಈಗೆಲ್ಲ ಎತ್ತರವಾಗಿ ಹೋಗಿರುತ್ತೆ ಬಳ್ಳಿ, ಅಂದ್ರೆ ಅಲ್ಲೆಲ್ಲ ಎಲೆ ಕಟಾವ್ ಮಾಡೋದು ಏಣಿ ಹಾಕೇಳ್ತೀರಾ? ಏಣಿ ಬಿದಿರಿನ ನಾವು ಏಣಿ ಹಾಕೊಂಡು ಏಣಿಗೆ ಕಟಾವ್ ಮಾಡ್ತೀವಿ. ಅದಕ್ಕಾಗಿ ಸಪರೇಟ್ ಮಾಡಿಸಿದ್ರೆ ಬೇರೆ ಸಪರೇಟ್ ಬಡಿಗೆ ಹತ್ರ ಅದನ್ನ ಸಪರೇಟ್ ಮಾಡಿಸಿದ್ರು. ಈಗ ಒಂದ್ 5 ಜನ ಹೋದ್ರೆ ಒಂದ್ ದಿನಕ್ಕೆ ಅಂದ್ರೆ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಎಷ್ಟು ಎಲೆ ಕಟಾವ್ ಮಾಡ್ತೀರಾ? 5-6 ಜನ ಹೋದ್ರೆ 3 ಪೆಂಡಿ ಕೊಯ್ತೀವಿ, 8 ಗಂಟೆಲಿದ್ದ 2.5-3 ಗಂಟೆ 120 ಕಟ್ಟಿರ್ತ ಒಂದ್ ಪೆಂಡಿಯಲ್ಲಿ 120 ಕಟ್ಟು 12,000 ಎಲೆ ಕಟಾವ್ ಮಾಡ್ತೀರ. ಈಗ ಎಲ್ಲ ಕಟಾವ್ ಮಾಡ್ತಿರಲ್ಲ, ಒಂದ್ ವೇಳೆ ಏನಾದ್ರು ನೀವು ಮಾರ್ಕೆಟ್ಗೆ ಒಯ್ಯಕ್ ಆಗ್ಲಿಲ್ಲ ಅಂದ್ರೆ ಒಂದಿನ ಮನೆಯಲ್ಲಿ ಏನಾದ್ರು ಒಂದ್ ಸ್ಟಾಕ್ ಮಾಡಬಹುದು? ಒಂದಿನ ಪೆಂಡಿಗಟ್ಲೆ ಸ್ಟಾಕ್ ಮಾಡಕ್ಕಾಗಲ್ಲ. ಏನೋ ಒಂದ್ 5 ಕಟ್ಟು 10 ಕಟ್ಟಿದ್ರೆ ಸ್ಟಾಕ್ ಮಾಡಬಹುದು, ಪೆಂಡಿಗಟ್ಲೆ ಸ್ಟಾಕ್ ಮಾಡಲ್ಲ. ಅಲ್ಲಿ ಏನೋ ಮಾರ್ಕೆಟ್ ರಜೆ ಇತ್ತಂದ್ರೆ ಇಲ್ಲಿ ಯಾರು ಬೇರೆ ಕೈಯಾಪರದಾರ ಅಂತ ಬರ್ತಾರೆ, ಇಲ್ಲೇ ಅವ್ರಿಗೆ ಕೊಟ್ಬಿಡ್ತೀವಿ. ಈಗ ಏನಾದ್ರೂ ಪೆಂಡೆ ಕಟ್ ಮೇಲೆ ಈ ತೊಟ್ಟಿಯಲ್ಲಿ ನೀರಾಗಿಟ್ರೆ ಆ ತರ ಏನ್ ಗುಣಮಟ್ಟ ಕಾಪಾಡಕ್ ಆಗಲ್ಲ ಅವನ್ನ? ಕಾಪಾಡಬಹುದು, ಒಂದ್ ದಿವಸ ಬಾಳ ಎಲೆ ಆಗತ್ತಲ್ಲ, ತಗೊಂಡವರು ಒಂದ್ ಸ್ವಲ್ಪ ಇಂಜೂರ್ಟ್ ಆಗ್ತಾರೆ. ಸ್ವಲ್ಪ ಎಲೆ ಆದ್ರೆ ಕಾಪಾಡ್ತೀವಿ ನಾವೇನೊಂದು 45 ಕಟ್ಟು 60 ಕಟ್ಟು ಹಂಗೆಲ್ಲ ಕಾಪಾಡ ಒಂದ್ ದಿವಸ ಎಳಸಗಟ್ಲಿ ಇಟ್ಕೊಂಡು ಕೊಡ್ತೀವಿ. ಬಾಳ ಎಲೆ ಆತಂದ್ರೆ 2-3 ಪೆಂಡೆ ಆತಂದ್ರೆ ಅವತ್ತಿಂದ ಅವತ್ತಿಗೆ ಕೊಡ್ತೀವಿ ಇಟ್ಕೊಂಡ. ಈಗ ಪೆಂಡೆ ಕಟ್ ಮೇಲೆ ಅವತ್ತಿಂದ ಅವತ್ತಿಗೆ ಮಾರ್ಕೆಟ್ಗೆ ಹೋಗ್ಬಿಡ್ಬೇಕು, ಹಸೆ ಮಾಲದು ಇದಕ್ಕಾಗಲ್ಲ, ಅವತ್ತಿಂದ ಅವತ್ತಿಗೆ ಕಳಿಸ್ತೀವಿ ಮಾರ್ಕೆಟ್ಗೆ. ಒಬ್ಬರಿಗೆ ಪ್ರತಿದಿನ ಎಷ್ಟು ಕೂಲಿ ಕೊಡ್ತೀರಾ ನೀವು? ಈಗ ಮೊದ್ಲೆಲ್ಲ 200 ರೂಪಾಯಿ ಇತ್ತು, ಈ ವರ್ಷ ಒಂದು ಈಗ ಒಂದ್ 3 ತಿಂಗಳಿದ್ದ ಮತ್ತೆ 250 ಮಾಡಿದಾರೆ, 250 ಕೊಡ್ತಾ ಇದ್ದೀವಿ. ಈಗ ಮತ್ತೆ ತಿಂಡಿ ಬೆಳಗ್ಗೆ ಅವ್ರಿಗೆ, ಆಮೇಲೆ ಮಧ್ಯಾಹ್ನ ಟೀ, ಆಮೇಲೆ ಊಟ ಕೊಡ್ತೀವಿ. ಎಲ್ಲ ಖರ್ಚು ಜಾಸ್ತಿ ಬರುತ್ತೆ ಲೇಬರ್ಸ್. ಈಗ ರೇಟ್ ಈ ಸರಿ ಈ ತಿಂಗಳಲ್ಲಿ ಇದ್ದಂಗೆ ಎಲೆ ಇದ್ರೆ ರೇಟ್ ಇದ್ರೆ 5,000-6,000 ಆಗ್ತದ ಈಗ, ಅಷ್ಟಿದ್ರೆ ನಮಗೆ ಉಳಿತಾಯ ಐತಿ. ಮೊದ್ಲೆ ಲಾಕ್ಡೌನ್ ಅಂತ ಹೇಳಿ 800, 1,000, 1,200, 1,800 ಮಾಡಿದ್ರೆ ಅಷ್ಟಾದ್ರೆ ನಮ್ಗೆ ಉಳಿತಾಯ ಆಗಲ್ರಿ. ಈಗ ಮನೆಯಲ್ಲಿ ಇರ್ತಕ್ಕಂತ ಒಬ್ರು ಇಬ್ರು ಅದನ್ನ ನಿಭಾಯಿಸ್ಕೊಂಡು ಹೋಗಕ್ಕಾಗಲ್ಲ ಎಲೆ ಬಳ್ಳಿ ಕೃಷಿ ಅಂತ ಹೇಳ್ತೀರಾ? ಒಬ್ರೇ ಆಗಲ್ಲ, ಮನೆಯಲ್ಲಿ ಜನ ಇರ್ಬೇಕು, ಅವ್ರಿಗೆ ಕಸು ಬರ್ತಿರ್ಬೇಕು, ಲೇಬರ್ಸ್ ಆ ಊರಲ್ಲಿ ಕೆಲಸ ಇರ್ಬೇಕು, ಲೇಬರ್ಸ್ ಎಲ್ಲರಿಗೆ ಕಸು ಗೊತ್ತಿರ್ಬೇಕು ಲೇಬರ್ಸ್. ಮತ್ತೆ ಈಗ ಎಲೆ ಕಟಾವ್ ಅಂತಂದ್ರೆ ಎಲ್ಲರಿಗೂ ಬರಲ್ಲ, ಎಲ್ಲರಿಗೂ ಬರಲ್ಲ ಅದು, ಎಲ್ಲರಿಗೆ ಬಳ್ಳಿ ಕಟಕನು ಬರಲ್ಲ, ಎಲೆ ಕಟಾವ್ ಮಾಡಕ್ಕನು ಬರಲ್ಲ. ಮಾಡಿದ್ರು ಅಂತ ಇಳುವರಿ ಬರಲ್ಲ, ಎಲ್ಲರೂ ಸುಮ್ನೆ ಗಂಟ ಹಾಕಿದ್ರೆ ಅದು ಬರಲ್ಲ, ಚೆನ್ನಾಗಿ ಕಸು ಮಾಡ್ಬೇಕು. ಎಲೆ ಕಟಾವ್ ಮಾಡ್ಮೇಲೆ ಎಲೆ ಬಳ್ಳಿ ಇಳಿಸ್ತೀವಿ ಅಂತ ಹೇಳಿದ್ರ, ಅಂದ್ರೆ ಅಲ್ಲಿ ಏನ್ ಕೆಲಸ ಮಾಡ್ತೀರಾ ನೀವು? ಕೆಲಸ ಎಲೆ ಕೊಯ್ಯೋದು, ಬಳ್ಳಿ ಇಳಿಸೋದು. ಬಳ್ಳಿ ಇಳಿಸೋದು ಅಂದ್ರೆ ಏನ್ ಮಾಡ್ತೀರಾ? ಬಳ್ಳಿ ಇಳಿಸೋದು ಅಂದ್ರೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಒಂದ್ 2 ಅಡಿ ಆಳ ಗುಣಿ ತೆಗೆದು ಆ ಬಳ್ಳಿ ಹೈಟ್ ಹೋಗಿರೋ ಬಳ್ಳಿನ ತಳಗಡೆ ಇಳಿಸ್ತೀವಿ. ಪ್ರತಿ ವರ್ಷ ಮಾಡ್ತಾರೆ. ಬಡ್ಡೆನ ನೆಲದ ಭೂಮಿಯಲ್ಲಿ ಉಗಿತೀರ? ಬಡ್ಡೆಯಲ್ಲಿ ಒಂದೇ 6 ಅಡಿ 6 ಅಡಿ ಹೈಟ್ ಬಳ್ಳಿನ ತಳಕ್ ಇಳಿಸ್ತೀವಿ, ಆ ಮ್ಯಾಕ್ ಹೋಗಿರೋ ಬಳ್ಳಿನ ತಳಕ್ ಇಳಿಸ್ತೀವಿ. ಅವಾಗ ಮತ್ತೆ ಮುಂಡ ಮೇಲೆ ಕಟ್ಕೊಂತ ಹೋಗಕ್ಕೆ ಅನುಕೂಲ ಆಗುತ್ತೆ. ವರ್ಷ ಆ ತರ ಮಾಡ್ಲೇಬೇಕು. ಮತ್ತೆ ಅದು ಚಿಗುರ್ಕೊಂಡು ಮೇಕೆ ಬೆಳೆ ಮ್ಯಾಕ್ ಬೆಳುತ್ತೆ. ಮತ್ತೆ ಈ ಜೂನ್ ಜುಲೈ ತಿಂಗಳೇ ಒಂದ್ ಸಲ ನೆತ್ತಿ ಅಂತ ಕೊಯ್ತೀವಿ ಚಿಗುರ್ ಮೇಲೆ. ಎಲೆ ಬೆಳೆದ ಎಲೆ ಬೆಳೆ ನೆತ್ತಿ ಅದೇ ಬೀಜನ ವಸ್ತು ತೋಟಗಳಿಗೆ ಹಾಕ್ತಾ ಹಾಕೋದು. ಪ್ರತಿ ವರ್ಷನೂ ಕೊಯ್ಬೇಕು ಅದನ್ನ. ಯಾಕೆ ತುದಿ ಯಾಕೆ ಕೊಯ್ತೀರಾ ನೀವು? ಮತ್ತೆ ಬಳ್ಳಿ ಜಾಸ್ತಿ ಹೋದಾಗ ಮುಂಡ ಕಟಕ್ ಆಗಲ್ಲ ಮೇಲೆ. ಕಾವಲೋಡಿಲಿ ಕಾವಲೋಡಿಲ್ಲ ಅಂತ ಕೈ ನೋಡಿ ಅಲ್ಲ, ಸುಮ್ನೆ ಬಳ್ಳಿ ಸುಮ್ನೆ ಹೋಗ್ತಾ ಇರ್ತತಿ. ಹಂಗಾದ್ರೆ ಒಂದಷ್ಟು ನೆತ್ತಿ ತೆಗಿತೀವಿ. ಈಗ ನುಗ್ಗೆ ಗಿಡ ಪ್ರಾರಂಭದಲ್ಲಿ ಹಾಕ್ತಾರಲ್ಲ, ಅದನ್ನೆಲ್ಲ ಯಾವಾಗ ತೆಗಿಬೇಕು? ನುಗ್ಗೆ ಗಿಡ ನುಗ್ಗಿ ಗಿಡಕ್ಕ ಬಳ್ಳಿಗೆ ಆಸರ ಅದು, ಅದರಲ್ಲಿಂದ ಕಟ್ಟದೆ. ಈಗ ಕೆಲವರೆಲ್ಲ ಮುಂಡ ಬೆಳಿತಾರ ಅದರಲ್ಲಿ, ಮುಂಡ ಸೊಪ್ಪು ಅಂತ ಹೇಳಿ. ಇಲ್ಲ, ಆ ಸೊಪ್ಪು ದನಗೋಕ್ ಹಾಕ್ತಿವಿ. ಹಂಗೇನು ಯಾವ್ದು ನುಗ್ಗಿಕಾಯಿ ಬಿಟ್ಟು ನುಗ್ಗಿ ಮಾರೋದು ಆತರ ಏನು ಮಾಡಲ್ಲ. ಬಿಸಿಲು ಬೀಳ್ಬೇಕಲ್ಲ, ಹಂಗಾಗಿ ಮೇಲೆ ನೆರಳಾಗಬಾರ್ದು ಅಂತ ಹೇಳಿ ಪ್ರತಿ ತಿಂಗಳು ಸೊಪ್ಪು ತೆಗೆದು ದನಗಳಿಗೆ ಹಾಕ್ತೀವಿ. ಒಟ್ಟಾರೆ ನುಗ್ಗಿ ಸೊಪ್ಪು ನೆರಳಾಗಿರಬಾರ್ದು ಅಂತ ಹೇಳ್ತೀರಾ. ಈಗ ನೆರಳಿದ್ರೆ ಉತ್ಕೃಷ್ಟವಾಗಿ ಎಲೆ ಬಳ್ಳಿ ಬರಲ್ಲ. ಬರಲ್ಲ ಬರಲ್ಲ, ಮಳೆಗಾಲದಲ್ಲಿ ನೆರಳಿರಬಾರ್ದು, ಬೇಸಿಗೆ ಕಾಲದಲ್ಲಿ ನೆರಳಿರ್ಬೇಕು. ನೆರಳು ಬೇಕು ಅಂದಾಗ ಅದನ್ನ ಸೊಪ್ಪು ಬಿಟ್ಕೊಳ್ತೀವಿ. ಬೇಸಿಗೆ ಕಾಲದಲ್ಲಿ ಬಿಟ್ಕಂತೀವಿ, ಬೇಸಿಗೆ ಫುಲ್ ಬಿಸಿಲಾಗ್ತದಲ್ಲ ಅವಾಗ ಎಲೆ ಕಪ್ಪಾಗಬಾರ್ದು ಅಂತ ಹೇಳಿ ಸೊಪ್ಪು ಬಿಟ್ಕಂತೀವಿ. ಈ ಮಳೆಗಾಲದಲ್ಲಿ ಬಿಸಿಲು ಬೀಳ್ಬೇಕಂತ ಸೊಪ್ಪು ತೆಗಿತು. ಈಗ ಬಿಸಿಲು ಹೆಚ್ಚಾಗಿ ಈ ಒಂದು ಎಲೆ ಬಳ್ಳಿ ಬೇಲೆ ಬಿತ್ತು ಅಂದ್ರೆ ಇದು ಎಲೆ ಕಪ್ಪು ಬರುತ್ತೆ. ಕಪ್ಪು ಬರುತ್ತೆ ಜಾಸ್ತಿ ಕಪ್ಪು. ಈ ಮಳೆಗಾಲದಲ್ಲಿ ಆದ್ರೆ ಏನೂ ತೊಂದ್ರೆ ಇಲ್ಲ, ಯಾಕಂದ್ರೆ ಸೂರ್ಯನ ಕಿರಣ ಸ್ವಲ್ಪ ಕಡಿಮೆ ಇರುತ್ತೆ ಈಗ ಮಳೆಗಾಲದಲ್ಲಿ. ಬೇಸಿಗೆ ಕಾಲದಲ್ಲಿ ಸೂರ್ಯನ ಕಿರಣ ಜಾಸ್ತಿ ಬಿತ್ತಂದ್ರೆ ಬಿಸಿಲು ಬಿತ್ತಂದ್ರೆ ಫುಲ್ ಕಪ್ಪು ಆಗ್ಬಿಡುತ್ತೆ. ಎಲ್ಲಿ ಕೊಯ್ಯಕ್ಕೂ ಬರಲ್ಲ, ಎಲ್ಲಿ ಒಡೆಯೋದು ಪಡೆಯೋದು ತುಂಡು ತುಂಡಾಗೋದು ಆಗ್ತದೆ. ಹಂಗ ಸ್ವಲ್ಪ ಮೇಲೆ ಬಿಟ್ಕಂತೀವಿ ಅಂದ್ರೆ ಸಾಕಷ್ಟು. ನೀವು ಎಲ್ಲೇ ತನಕ ತೋಟ ಇರುತ್ತೋ ಅಲ್ಲೇ ತನಕ ನುಗ್ಗೆ ಗಿಡ ಇದ್ದೇ ಇರ್ಬೇಕಂತ ಇರ್ಲೇಬೇಕು. ಈಗ ಬರೀ ಬಳ್ಳಿ ಇದ್ದ ನುಗ್ಗಿ ಗಿಡ ಇಲ್ಲ ಅಂದ್ರೆ ನಮ್ಮ ಹತ್ರ ಬಳ್ಳಿ ಐತಿ. ನುಗ್ಗಿ ಗಿಡ ಇಲ್ಲ ಅಂತಂದ್ರೆ ಏನು ಮಾಡಕ್ಕಲ್ಲ, ಅದನ್ನ ಕೊಯ್ದು ಬಿಸಕ್ ಹಾಕ್ತದೆ. ಯಾಕಂದ್ರೆ ಅದಕ್ಕೆ ಆಧಾರ ಇಲ್ಲ ಅಲ್ಲಿ ಕಟ್ಟಕ್ಕೆ. ನುಗ್ಗಿ ಗಿಡ ಇರ್ಲೇಬೇಕು. ಈಗ ನುಗ್ಗಿಕಾಯಿಗೆ ಬಿಟ್ಕಂದ್ರೆ ನಿಮ್ಗೆ ಅದರಿಂದಲೂ ಆದಾಯ ಬರುತ್ತಲ್ಲ. ಬಿಡಬಹುದು, ಆದ್ರೆ ಇಳುವರಿ ಕಡಿಮೆ ಆಯ್ತು. ಇಲ್ಲಿ ಎಲ್ಲಿ ಬೆಳ್ಳಿ ಸ್ವಲ್ಪ ಬಾಳ ಬಿಟ್ಕನಕಾಗತ್ ಮೇಲೆ ಕಾಯಿ ಅಂದ್ರೆ ಸ್ವಲ್ಪ ಬಿಡ್ಲೇಬೇಕು. ನಾವು ಸ್ವಲ್ಪ ತೆಗಲಿಲ್ಲ ಅಂದ್ರೆ ಇಳುವರಿ ಕಡಿಮೆ ಆಯ್ತು ಎಲ್ಲಿ ಬೆಳೀತು. ಹಂಗಾಗಿ ನುಗ್ಗಿಕಾಯಿ ಬಿಡೋದ್ರಿ. ಈಗ ಹೆಚ್ಚಾಗಿ ನಿಮಗೆ ಈ ಒಂದು ರೇಟ್ ಸಿಗೋದು ಯಾವ ಕಾಲದಲ್ಲಿ ಅಂತ ಹೇಳ್ತೀರಾ? ಬೇಸಿಗೆ ಕಾಲದಲ್ಲಿ. ಬೇಸಿಗೆ ಕಾಲದಲ್ಲಿ ಎಲೆ ಬೇಗ ಹಾಳಾಗೋಗುತ್ತೆ. ಆಮೇಲೆ ಫಂಕ್ಷನ್ ಜಾಸ್ತಿ, ಫಂಕ್ಷನ್ಗಳು ಮದುವೆ ಸಮಾರಂಭಗಳು ಜಾಸ್ತಿ ಇರುತ್ತೆ ಆ ಕಾಲದಲ್ಲಿ. ಮತ್ತೆ ಈಗ ಶ್ರಾವಣದಲ್ಲಿ ಸಿಗುತ್ತೆ. ಈಗ ವರ್ಷದ ಎಲ್ಲಾ ಕಾಲದಲ್ಲೂ ಒಂದೇ ರೀತಿಯಾದಂತ ಇಳುವರಿ ಇರುತ್ತಾ ಎಲೆ ಬಳ್ಳಿ? ನೀರ್ ಜಾಸ್ತಿ ಇತ್ತಂದ್ರೆ ಬೇಸಿಗೆ ನೀರ್ ಬಹಳ ಬೇಕಾಗುತ್ತೆ. ನೀರ್ ಜಾಸ್ತಿ ಇದ್ದು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹಾಕಿದ್ರೆ ಮಳೆಗಾಲದಾಗ ಯಾವ ತರ ಬರುತ್ತೋ ಬೇಸಿಗೆ ಕಾಲದಲ್ಲಿ ಅದೇ ತರ ಬರುತ್ತೆ ಇಳುವರಿ. ಈಗ ಮೂಡ್ ಗಾಳಿ ತಿರುಗಿದಾಗ ಗುಣಮಟ್ಟದ ಎಲೆಗಳು ಸಿಗಲ್ಲ ಅಂತ ಹೇಳಿ ಸಾಕಷ್ಟು ರೈತರ ಒಂದು ಅನುಭವ ಇದೆ ನಮಗೆ ಹೇಳ್ತಾ ಇದ್ದಾರೆ ಅನುಭವಗಳನ್ನ. ಯಾಕೆ ಆ ತರ ಆಗುತ್ತೆ? ಮೂಡು ಗಾಳಿಯಲ್ಲಿ ಗಾಳಿ ಅತಿ ಹೆಚ್ಚಾಗಿ ಬೀಸ್ತತಿ, ಎಲೆ ಒಡೆದು ಹೋಗ್ತತಿ. ನಾವೆಲ್ಲ ಮರ್ಚಲ್ಲಿ ಹಾಕಿರ್ತೀವಿ, ಹಾಕಿರ್ತೀವಿ ಅಂದ್ರೂ ಗಾಳಿ ಅತಿ ಹೆಚ್ಚು ಬರೋದ್ರಿಂದ ಒಡಿತತಿ. ಎಲೆ ಎಲ್ಲಿ ಒಡೆದಾಗ ಇಳುವರಿ ಕಡಿಮೆ ಆಗ್ತದೆ ಸ್ವಲ್ಪ. ಇಳುವರಿ ಕಡಿಮೆ ಆದಾಗ ಎಲ್ಲಿ ಒಡೆದಾಗಲೇ ನಮಗೆ ಎಲ್ಲಿ ರೇಟ್ ಸಿಗತ್ತದ, ಇಳುವರಿ ಕಡಿಮೆ ಆಗ್ತತ್ರಲ್ಲ. ಹಂಗಾಗಿ ಮೂಡು ಗಾಳಿಯಲ್ಲಿ ಅದರಲ್ಲಿ ಸ್ಟಾಕ್ ಇಡಕ್ಕೂ ಬರಲ್ಲ ಎಲೆ ಜಾಸ್ತಿ, ಬೇಗ ಒಣಗೋಗುತ್ತೆ ಎಲೆ. ಹಂಗಾಗಿ ಮೂಡು ಗಾಳಿಯಲ್ಲೇ ನಮಗೆ ರೇಟ್ ಜಾಸ್ತಿ ಸಿಗತ್ತೆ. ಈಗ ಕೆಲವು ಟೈಮ್ 20 ರೂಪಾಯಿ ಕಟ್ಟಿರುತ್ತೆ, ಕೆಲವು ಟೈಮ್ 60 ಆಗುತ್ತೆ, ಕೆಲವು ಟೈಮ್ 100 ರೂಪಾಯಿ 100 ರೂಪಾಯಿ ಮೇಲೆ ಆಗುತ್ತಲ್ವಾ ಮೂಡು ಗಾಳಿ ಟೈಮ್? ಮೂಡು ಗಾಳಿ ಟೈಮಲ್ಲಿ ಆಗುತ್ತೆ ಅದು 100-120 ರೂಪಾಯಿ. ಈ ಮಳೆಗಾಲದಲ್ಲಿ ಏನಂದ್ರೆ 20-25-30 ರೂಪಾಯಿ ಆಗ್ತದೆ. ಈಗ ಏನ್ 100 ರೂಪಾಯಿ ರೇಟ್ ಹೋಯ್ತು ಅಂದ್ರೆ ಒಂದು ಕಟ್ಟಿಗೆ, ಅವಾಗ ನಿಮ್ಗೆ ಇಳುವರಿ ಇರಲ್ಲ, ಎಲ್ಲ ಒಂದ್ ಕಡೆ ನಿಮಗೆ ಅಷ್ಟೊಂದು ಏನ್ ಖುಷಿ ಅನ್ಸಲ್ಲವಾ? ಇಲ್ಲ, ರೇಟ್ ಇತ್ತಂದ್ರೆ ಇಳುವರಿ ಅಂದ್ರೆ ಏನ ದೀಡಿ ದೀಡೆ ಇಳುವರಿ ಕಡಿಮೆ ಏನಾಗಲ್ಲ. ಏನ್ ಒಂದ್ 2-3 ಪೆಂಡಿ ಕಡಿಮೆ ಆಗುತ್ತೆ ಅಷ್ಟೇ. ಹಂಗಾಗಿ ರೇಟ್ ಡಬಲ್ ಇರುತ್ತಲ್ಲ, ಹಂಗಾಗಿ ಏನ ಅದೇ ಪಾಡ ಅನುಕೂಲ. ರೇಟ್ ಚೆನ್ನಾಗಿರುತ್ತೆ, ದುಡ್ಡು ಬಹಳ ಬರುತ್ತೆ. ಈಗ ನೀವೆಲ್ಲ ಎಲೆ ಕಟಾವ್ ಮಾಡ್ತಿರಲ್ಲ, ಅದ್ರಲ್ಲಿ ಏನಾದ್ರು ಐಟಮ್ ಮಾಡ್ತೀರಾ? ಫಸ್ಟ್ ಕ್ವಾಲಿಟಿ ಕ್ವಾಲಿಟಿಗಳು ಏನಾದ್ರು ಮಾಡ್ತೀರಾ? ಕ್ವಾಲಿಟಿ ಏನ್ ಮಾಡಲ್ಲ, ಅದೇ ಚುಕ್ಕೆ ಪಕ್ಕೆ ಅಂತ ಇರೋವು, ಮಣ್ಣು ಹತ್ತಿರವು, ಅವನ್ ತೆಗೆದು ಎಲ್ಲ ಸೇಮ್ ಎಲ್ಲ ಒಂದೇ ಒಂದೇ ಲೆಕ್ಕದಲ್ಲಿ ಇಡ್ತೀವಿ. ಈ ಕೆಲವು ಕಡೆ ಎಲ್ಲ ಎಲೆ ಮಾರಾಟ ಮಾಡ್ತಾರಲ್ಲ ನಾವು ನೋಡ್ತೀವಿ, ಕೆಲವೆಲ್ಲ ಚಿಕ್ಕ ಚಿಕ್ಕ ಎಲೆ ಕಟಾವ್ ಮಾಡಿರ್ತಾರೆ, ಕೆಲವು ದೊಡ್ಡ ದೊಡ್ಡ ಎಲೆ ಕಟಾವ್ ಮಾಡಿರ್ತಾರೆ. ಅಂದ್ರೆ ಮಾರ್ಕೆಟ್ ನೋಡಿರ್ತಾರೆ, ಮಾರ್ಕೆಟ್ ಅಲ್ಲಿ ನೋಡಿರ್ತಾರೆ. ಯಾಕಂದ್ರೆ ಅವರು ಬಳ್ಳಿ 3 ತಳಿ ಅದಾವ ನಮ್ ಕಡೆ ಮಾತ್ರ. ಹೊಸಳ್ಳಿ ಬಳ್ಳಿ ಅಂತ ಹೇಳ್ತೀವಿ, ಒಂದು ಕುಂಬಳದಡಿ ಅಂತ ಹೇಳ್ತೀವಿ, ಒಂದು ನಾಗೋಳಿ ಅಂತ ಹೇಳ್ತೀವಿ. ನಾಗೋಳಿ ಅದೆಲ್ಲ ಚಿಕ್ಕ ಚಿಕ್ಕ ಎಲೆ ಬರುತ್ತೆ, ಅದು ಕುಂಬಳದಡಿ ಒಂದ್ ಸ್ವಲ್ಪ ಫುಲ್ ದೊಡ್ಡದು ಬರುತ್ತೆ. ಹೊಸಳ್ಳಿ ಬಳ್ಳಿ ಉದ್ದ ಬರುತ್ತೆ, ಸಣ್ಣದ ನಾಗೋಳಿ ನೋಡಿರ್ತೀರಿ, ಸಣ್ಣ ಸೈಜ್ ಬಂದಿರ್ತದೆ. ಈಗ ನೀವು ಯಾವ ತಳಿ ಎಲೆಯನ್ನ ಬೆಳೀತಾ ಇರೋದು? ಕುಂಬಳದಡಿ ಅಂತ, ದೊಡ್ಡ ದೊಡ್ಡ ಸೈಜ್ ಬರುತ್ತಲ್ಲ ಅದು. ಅಂದ್ರೆ ಯಾವ ತಳಿಗೆ ಹೆಚ್ಚು ಮಾರ್ಕೆಟ್ ನಲ್ಲಿ ಬೇಡಿಕೆ ಇದೆ, ಜನ ಜಾಸ್ತಿ ಉಪಯೋಗ ಮಾಡ್ತಾರ ಅಂತ ಹೇಳ್ತಾರೆ? ಕುಂಬಳದಡಿನ ಸೈಜ್ ಜಾಸ್ತಿ ಬರುತ್ತೆ, ಮಾರ್ಕೆಟ್ ಅಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ, ಜಾಸ್ತಿ ಬೇಡಿಕೆ ಮಾರ್ಕೆಟ್ ಅಲ್ಲಿ ಜಾಸ್ತಿ. ಈ ಹರಿಹರ ಸೈಡ್ ಹೋದ್ರೆ ಅಲ್ಲೆಲ್ಲ ಒಂಥರ ಬಿಳಿ ಎಲೆ ಬರ್ತವೆ, ಕಪ್ಪುರಲ್ಲ ಅಲ್ಲಿ ಭೂಮಿ ಅವರು ಒಳ್ಳೆ ಭೂಮಿ, ಅದು ಭೂಮಿ ಮೇಲೆ ಬರುತ್ತೆ ಕಲರ್ ಬರುತ್ತೆ. ಅದು ಭೂಮಿಯ ಒಂದು ಫಲವತ್ತತೆ ಮೇಲೂ ಕಲರ್ ಬದಲಾವಣೆ ಆಗುತ್ತೆ, ಕಲರ್ ಚೇಂಜ್ ಆಗ್ತದೆ. ಸುಮಾರು 2 ಎಕರೆ ಹಾಕಿದೀವಿ ಅಂತ ಹೇಳಿದ್ರ, ಒಂದು ವರ್ಷಕ್ಕೆ ನೀವು ಎಷ್ಟು ಆದಾಯ ಕಾಣ್ತೀರಾ ಇದರಲ್ಲಿ? ನಿಮ್ಮ ಖರ್ಚು ತಗದು ಖರ್ಚು ಏನು ತಿಂಗಳದ್ದು ಹೇಳಕ್ಕಂದ್ರೆ ತಿಂಗಳ ಕೊಯ್ತೀವ? 2 ಎಕರೆಯಲ್ಲಿ 1 ಎಕರೆ ಹೊಸ್ತಾಗಿನ ಹಿಂದೆ ವರ್ಷ ನಾಟಿ ಮಾಡಿರೋದು, ಇನ್ನು ಈಗ ಸ್ಟಾರ್ಟ್ ಆಗಿದೆ ಇಲ್ಲಿ ಕೊಯ್ಯಕ್ಕೆ. ಅದೇನು ಈಗೇನು ಲೆಕ್ಕಕ್ಕೆ ಸಿಗಲ್ಲ ನಮಗೆ. ಹಳೆ ತೋಟದಲ್ಲಿ ಏನಂದ್ರೆ 20 ಪೆಂಡಿ ಆಗುತ್ತೆ 1 ಎಕರೆಯಲ್ಲಿ, ತಿಂಗಳ ರೇಟ್ ಇದ್ದಂಗೆ. ನಿಮ್ಗೆ ಇಂದು ತಿಂಗಳು 3,500 ಹಂಗೆ ಸಿಕ್ಕು 20 ಪೆಂಡಲ್ಲಿ. ಈ ತಿಂಗಳು ಈಗಿರೋದು 5,000-6,000 ಇದೆ. ಕಡಿಮೆ 3,500 ಸಿಕ್ಕರು 20 ಪೆಂಡಿ, ನಮ್ಗೆ 70,000 ದುಡ್ಡು ಸಿಗುತ್ತೆ. 70,000 ಏನಂದ್ರೆ ಖರ್ಚು ಒಂದು 30,000 ಬರುತ್ತೆ. ಅಂದ್ರೆ ಒಂದು ತಿಂಗಳಿಗೆ, ಪ್ರತಿ ತಿಂಗಳಿಗೆ 30,000 ಖರ್ಚು ಬರುತ್ತೆ. ಏನೇನು ಖರ್ಚು ಮಾಡ್ತೀರ ಅಷ್ಟೊಂದು? ನೀವು ಲೇಬರ್ಸ್, ಬಳ್ಳಿ ಕಟ್ತೀವಿ, ಗೊಬ್ಬರ ಹಾಕ್ತಿವಿ, ಮತ್ತೆ ನೆಲ ಕೊಚ್ತೀವಿ, 3 ತಿಂಗಳಿಗೆ ನೆಲ ಕೊಚ್ತೀವಿ, ನೆಲ ಎಪ್ಪಡಿಸ್ತೀವಿ. ಲೇಬರ್ ವಿಪರೀತ ರೇಟ್ ಜಾಸ್ತಿ ಅಲ್ಲ, ಲೇಬರ್ ಖರ್ಚು ಜಾಸ್ತಿ. ಕಳೆಗಳನ್ನೆಲ್ಲ ತೆಗಿಬೇಕಂತಂದ್ರೆ ಭೂಮಿಯನ್ನ ಕೊಚ್ಚುತ್ತೀರಾ ನೀವು? ಇಲ್ಲ, ಕಳೆಗೋಸ್ಕರನೇ ಕೊಚ್ಚಲ್ಲ, ಕಳೆ ಕಡಿಮೆ ಅಲ್ಲಿ ನೀರಾವರಿಯಲ್ಲಿ. ಈಗ ಬೇಸಾಯ ಮಾಡಕಪ್ಪ ಅಂತಂದ್ರೆ ಆಗಲ್ಲ ಅಂದ್ರೆ ನಿಮಗೆ ಹಿಡಿತ ಸಿಗಲ್ಲ ಅದ್ರೊಳಗಡೆ ಬೇಸಾಯ ಎತ್ತುಗಳೇನು ಹೋಗಲ್ಲ ಈಗ ಹಂಗಾಗಿ ನೆಲನ ಕೊಚ್ಚಬೇಕು ಮನುಷ್ಯರ ಆಳೆ ಇಟ್ಟೆ ಕೊಚ್ಚಬೇಕು ಅಂದ್ರೆ ಎಷ್ಟು ದಾಯ ಯಾವ್ದಾಯ್ಕೆ ನಾಟಿ ಮಾಡಿರ್ತೀರಿ ಎಲ್ಲ ಬೆಳೆ ನೀವು ನಾಲ್ಕಡಿ ದಾಯ ಮಾಡಿರ್ತೀವಿ ಈಗ ನಾಲ್ಕಡಿ ದಾಯ ಮಾಡಿದ್ರೆ ಏನು ಒಳಗಡೆ ಏನು ಬೇಸಾಯ ಮಾಡಕ್ಕಾಗಲ್ಲ ಅಂದ್ರೆ ಎಂಟಡಿ ಲೆಕ್ಕಕ್ಕಾದ್ರೂ ಮಾಡಬಹುದು ಅಂದ್ರೆ ಆ ದಾಯದಲ್ಲಿ ಬೆಳೆಯಲ್ಲ ಇದನ್ನ ನಾಲ್ಕಡಿ ಬೆಳೆದ್ರೆ ಮಾತ್ರ ಇದು ಲಾಭದಾಯಕ ಈಗ ಮತ್ತೆ 3 ಹಂಗ ಇಟ್ರು ಇಳುವರಿ ಕಡಿಮೆ ಆಗುತ್ತೆ ಹೆಚ್ಚಿಗೆ ಇಟ್ರು ಇಳುವರಿ ಕಡಿಮೆ ಆಗುತ್ತೆ ನಾಲ್ಕಡಿ ಇಟ್ಟರೆ ಒಳ್ಳೆ ಅನುಕೂಲ ಈಗ ಒಂದು ಬೆಳೆಗೆ ನೀವು 70,000 ದುಡ್ಡು ಕಾಣ್ತೀರಿ ಅದರಲ್ಲಿ ಒಂದು 30,000 ಖರ್ಚು ತೆಗೆದ್ರು 40,000 ರೂಪಾಯಿ ಒಂದು ತಿಂಗಳು ಉಳಿತು ಅಂದ್ರೆ ನಿಮಗೆ ಅಂದ್ರೆ ವರ್ಷದಲ್ಲಿ ಈಗ 12 12 ನಾಲ್ಕು 48 480,000 ಒಂದ್ ಎಕರೆ ಒಳಗಡೆ ಬೇರೆ ಯಾವ ಬೆಳೆ ಬೆಳೆಯಕ್ಕಾಗುತ್ತೆ ಬೆಳೆಯಕ್ಕಾಗಲ್ಲ ಅಂದ್ರೆ ಇದೇ ರೇಟ್ ಯಾವಾಗ್ಲೂ ಇರಲ್ಲ ಈ ಲಾಕ್ಡೌನ್ ಕೊರೋನಾ ಬಂದಕ್ಕೆಲ್ಲ ಈ ತರ ಸಮಸ್ಯೆ ಆಗಿದೆ ಕೊರೋನಾ ಬರಕಿನ ಮುಂಚೆ ಇದಕ್ಕಿಂತ ಜಾಸ್ತಿ ದುಡ್ಡು ಬರ್ತಾ ಇತ್ತು ಈಗ ಕೊರೋನಾ ಕಂಟ್ರೋಲ್ ಆಗೈತೆ ಅಂತೇಳಿ ಮತ್ತೆ ಎಲ್ಲಿ ರೇಟ್ ಮಾಡ್ತಾ ಐತಿ ಯಾಕಂದ್ರೆ ಮದುವೆ ಸಮಾರಂಭಗಳು ಎಲ್ಲ ಈಗ ನಡೀತದ ಕೊರೋನಾ ಟೈಮಲ್ಲಿ ನಡೀತಿದ್ದಿಲ್ಲ ಈಗ ಚೆನ್ನಾಗಿ ಒಳ್ಳೆ ದುಡ್ಡು ಮಾಡಬಹುದು ಇನ್ನು ಏಳಂದ್ರು ಕೊರೋನಾ ಇಲ್ಲ ಅಂದ್ರೆ ಒಂದು ಎಕರೆ ಜಮೀನಲ್ಲಿ ವರ್ಷಕ್ಕೆ ಒಂದು 7-8 ಲಕ್ಷ ತೆಗಿಬಹುದು ಅಷ್ಟೊಂದು ಲಾಭ ಇದೆ ಈಗ ಎಲ್ಲ ಕಟಾವ್ ಮಾಡಿ ಪೆಂಡೆ ಕಟ್ತಿರಲ್ಲ ಅದಕ್ಕೆ ಇದು ಬೇಕು ಆಫ್ ಅದೆಲ್ಲಿ ತರ್ತೀರ ನೀವು ಬೇರೆ ಕಡೆ ಹಿಂಗ ದಾವಣಗೆರೆ ಹರಿಹರ ಸೈಡ್ ಹೋಗಿ ತಾಂಬಿಡ್ತೀವಿ ಒಂದು ಶೂಡಿಗೆ 25 ರೂಪಾಯಿ ಕೊಟ್ಟು ತಾಂಬಿಡ್ತೀವಿ ಅಂದ್ರೆ ಪ್ರತಿ ತಿಂಗಳು ತರ್ತಾರೆ ಸ್ಟಾಕ್ ಮಾಡ್ಕೊಳ್ತೀರ ಒಂದು ಸರಿ ತಾಂಬಿಡ್ತೀವಿ ವರ್ಷಕ್ಕಾಗಬಿಟ್ಟು ಸ್ಟಾಕ್ ಮಾಡ್ಕೊಂತ ಅಂದ್ರೆ ನೀರಲ್ಲಿ ತಂದು ಎದ್ದಿ ಕಟ್ಟಿದ್ರೆ ಅದು ಮಿದು ಬರುತ್ತಲ್ಲ ಈಗ ಡ್ರೈ ಇರ್ತ ಮತ್ತೆ ನೀರಲ್ಲಿ ಹಾಕಿದ್ರೆ ಮಿದು ಈಗ ಮಾರಾಟ ಅಂತಂದ್ರೆ ನೀವು ಎಲ್ಲೆಲ್ಲಿ ಬರೀ ಚಿತ್ರದುರ್ಗ ಅಷ್ಟೇನೆ ಒಯ್ಯೋದು ದುರ್ಗನ ಯಾವಾಗ್ಲಿದ್ದು ಮೊದ್ಲಿಂದ ದುರ್ಗನ ಜಾಸ್ತಿನ ದಾವಣಗೆರೆಗೆ ಹೋಗ್ತಿದ್ವಿ ದಾವಣಗೆರೆ ಯಾಕೆ ಸರ್ಗವಾಗ್ಲಿಲ್ಲ ಮಾರ್ಕೆಟ್ ಸ್ವಲ್ಪ ಸಣ್ಣ ಮಾರ್ಕೆಟ್ ಅದು ದಾವಣಗೆರೆದು ಈಗ ದುರ್ಗನ ಹೋಗ್ತಾ ಇರೋದು ಈಗ ನಿಮಗೆ ಚಿತ್ರದುರ್ಗ ಸಾಕಷ್ಟು ದೂರ ಆಗುತ್ತೆ ಬಸ್ನ ವ್ಯವಸ್ಥೆ ಅದೆಲ್ಲ ಇದೆಯಾ ನಿಮಗೆ ಇಲ್ಲ ಬಸ್ನ ವ್ಯವಸ್ಥೆ ಮೊದ್ಲೆಲ್ಲ ಬಸ್ಸಿಗೆ ಹಾಕ್ತಿದ್ವಿ ಈಗೆಲ್ಲ ಸ್ವಂತ ಟಿಂಪ ಆಗಿದೆ ಬುಲಾರೋಗಳು ಅವ 100 ರೂಪಾಯಿ ಒಂದು ಪೆಂಡಿ ಮತ್ತೆ ಅಂಗಡಿಯವರು ಒಂದು ಪೆಂಡಿಂಗ್ 150 ರೂಪಾಯಿ ಕಮಿಷನ್ 250 ರೂಪಾಯಿ ಅವ್ರು ಮುರ್ಕಂತ ಈಗ ಎಷ್ಟು ಗಂಟೆ ಒಳಗೆ ನೀವು ಮಾರ್ಕೆಟ್ಗೆ ಹೋಗಬೇಕಾಗುತ್ತೆ 7 ಗಂಟೆ ಒಳಗಡೆ ಸಂಜೆ ಅಲ್ಲಿ ನಿಮ್ಗೆ ಯಾವಾಗ ರೇಟ್ ಕೊಡ್ತಾರೆ ಯಾವಾಗ ನಿಮಗೆ ಅದ್ರದ್ದು ದುಡ್ಡು ಕೊಡ್ತಾರೆ ನಿಮಗೆ 8:00 ಸ್ಟಾರ್ಟ್ ಆಗುತ್ತೆ ಮಾರ್ಕೆಟ್ ರಾತ್ರಿ 8:00 8:00 ಗೊತ್ತಾಗ್ಬಿಡುತ್ತೆ ನಾವೇನ್ ಹೋಗಲ್ಲ ಬುಲಾರ ಇರ್ತಾರಲ್ಲ ಅವರೇ ಹೋಗ್ತಾರ ಅವ್ರ ಅಂಗಡಿ ನಂಬಿಕೆ ಯಾಕಂದ್ರೆ ಬಹಳ ವರ್ಷಕ್ಕೆ ಇಲ್ಲಿ ಅದಾವ ನಮಗೆ ನಾವೇ ಹೋಗ್ಲೇಬೇಕು ಅನ್ನೋದೇನಲ್ಲ ನಾವ್ ಕಳಿಸಿ ಬಿಡ್ತೀವಿ ಅಷ್ಟೇ ಟಿಮ್ತಾರ ಕೂಡಲೇ ಫೋನ್ ಮಾಡಿ ತಿಳಿಸ್ತಾರೆ ವಾಟ್ಸ್ಆಪ್ ಹಾಕ್ತಾರೆ ಇಲ್ಲಾಂದ್ರೆ ಫೋನ್ ಮಾಡಿ ತಿಳಿಸ್ತಾರೆ ರೇಟ್ ಅಂತ ಆಮೇಲೆ ಒಂದು ವಾರ ಆದ ನಂತರ ಪಟ್ಟಿ ಕೊಡ್ತಾರೆ ಈಗ ಒಂದ್ ಪೆಂಡೆಗೆ ಇಷ್ಟೇ ಎಲ್ಲಿ ಅದಾವೆ ಇಷ್ಟೇ ಕಟ್ಟದವ ಅಂತ ಹೇಳಿ ಅವ್ರೇನ್ ಎಣಸಲ್ಲ ಎಣಸ್ತಾರೆ ಕಡಿಮೆ ಬಿದ್ರೆ ಎಣಸ್ತಾರೆ ಅಂದಾಜ್ ನಾವು ಕೂಡ ಎಣಿಸಿಟ್ಟಿರಲ್ಲ ಒಂದೊಂದ್ ಟೈಮ್ ಅವ್ರಿಗೆ ಗೊತ್ತಾಗಲ್ಲ ಅವರು ಎಲ್ಲ ಕಟ್ಗಳನ್ನ ಎತ್ತಾಡಿ ನೋಡಿರ್ತಾರಲ್ಲ ಕಡಿಮೆ ಇದ್ರೆ ಎಣಸ್ತಾರೆ ಒಂದ್ ಎಲೆಗೆ ಒಂದ್ ಕಟ್ ಸೂಟ್ ಮಾಡ್ತಾರೆ ಹತ್ತೆಲಿ ಕಡಿಮೆ ಇತ್ತಂದ್ರೆ 10 ಕಟ್ ಸೂಟ್ ಮಾಡ್ತಾರೆ ಪೆಂಡೆಗೆ ಒಂದ್ ಪೆಂಡೆ ಆದಷ್ಟು ನೀವು ಒಂದ್ 2 ಎಲೆ ಹೆಚ್ಚಿಗೆ ಹಾಕೋದು ಉತ್ತಮ ಅದು ಹಂಗಾಗಿ ಅವ್ನ ಬೆಳೆದಿರ್ತೀರಿ 1-2 ಎಲೆ ಏನ್ ಲೆಕ್ಕ ಆಗಲ್ಲ ನಿಮಗೆ ಹಂಗಾಗಿ ಹೆಚ್ಚಿಗೆ ಇಡ್ತೀವಿ ಇಲ್ಲದ್ರೆ ಎಲ್ಲಿ ಬೇಕಲ್ಲೇ 75 ಎಲೆ ಇಡೋದು 80 ಎಲೆ ಇಡೋದು ಹಂಗಾಗ್ತದೆ ಅವರು ಸ್ಟ್ರಿಕ್ಟ್ ಮಾಡ್ತಾರೆ ಒಂದೇ ಒಂದ್ ಎಲೆ ಕಟ್ ಕಡಿಮೆ ಇದ್ದಂದ್ರೆ ಒಂದ್ ಕಟ್ ಎಲೆ ಸೂಟ್ ಮಾಡ್ತಾರೆ ಪೆಂಡೆಲ್ಲ ಹಂಗಾಗಿ ಹೆಚ್ಚಿಗೆ ಇಡ್ತೀವಿ ನಾವು ಅಲ್ಲೆಲ್ಲ ಪೆಂಡೆ ಬಿಚ್ಚಿ ಎಲೆ ನೋಡಿ ರೇಟ್ ಕೊಡ್ತಾರ ಯಾವ ರೀತಿ ಕೊಡ್ತಾರೆ ಪೆಂಡೆ ಬಿಚ್ಚಿತಾರೆ ಪೆಂಡೆ ಬಿಚ್ಚಿ ಎತ್ತಿ ಕೂಗಿ ಮಾರ್ಕೆಟ್ ಅಲ್ಲಿ ಎಲ್ಲ ಯಾರ್ಯಾರಿಗೆ ಎಷ್ಟು ಬೇಕಂತ ಕೂಗಿ ಕೇಳಿ ಕೊಡ್ತಾರೆ ಅಲ್ಲಿ ಅಂದ್ರೆ ಅರಾಜ್ ಕೂಗ್ತಾರ ಅರಾಜ್ ಅರಾಜ್ ಆಗ್ತಾರೆ ಅಲ್ಲಿಂದ ಬೇರೆ ಕಡೆಗೆ ರವಾನೆ ಆಗುತ್ತೆ ಅವ್ರ ಏಜೆನ್ಸಿ ಅವರು ಬೇರೆ ಕಡೆಗೆ ಹಾಕ್ತಾರೆ ಒಟ್ಟಾರೆ ಅಜ್ಜನಗೌಡ ಅವರೇ ಈ ಒಂದು ಎಲೆ ಬಳ್ಳಿ ಕೃಷಿ ಏನ್ ಅನ್ಸುತ್ತೆ ನಿಮಗೆ ಬೇರೆ ಕೃಷಿಗೂ ಇದಕ್ಕೂ ಹೋಲಿಸಿದ್ರೆ ಇದು ತುಂಬಾ ಅನುಕೂಲ ಅನ್ಸುತ್ತೆ ಯಾಕಂದ್ರೆ ನಮಗೆ ಕಸಬು ಗೊತ್ತಿರೋದ್ರಿಂದ ಬೇರೆ ಮಳೆಗಾಲ ಮಳೆ ಹೋತು ಪಳಿ ಹೋತು ಅನ್ನಂಗಿಲ್ಲ ನೀರೊಂದು ಚೆನ್ನಾಗಿದ್ದು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹಾಕಿ ಅಂತ ಬಂದ್ಬಿಟ್ರೆ ಒಳ್ಳೆ ಇಳುವರಿ ನಮ್ಮ ಭೂಮಿ ಮೇಲೆ ನಾವೇ ಕೆಲಸ ಮಾಡೋದಕ್ಕೆ ಅಂತ ಹೋಗ್ಬೋದು ಅಂತಂದ್ರಲ್ಲ ಈಗ ಪ್ರತಿ ತಿಂಗಳು ನೀವು ಆದಾಯ ಕಾಣಬಹುದು ಪ್ರತಿ ದಿವಸನು ದುಡ್ಡು ಇದ್ದಂಗ ಇರುತ್ತೆ ಈಗ ಒಂದ್ 2 ಎಕರೆ ಬೆಳಿಬೇಕಂತಂದ್ರೆ ಒಂದ್ 2 ಇಂಚ್ ನೀರು ಸಾಕಾಗುತ್ತಾ ಪ್ರಜಾರ 2 ಇಂಚ್ ಇರಲೇಬೇಕಾಗುತ್ತೆ ಏನಾದ್ರು ಒಂದ್ ಸ್ವಲ್ಪ ನೀರ್ ಏನಾದ್ರು ಕಡಿಮೆ ಆಯ್ತು ಬೇಸಿಗೆಯಲ್ಲಿ ಕೊರತೆ ಆಯ್ತು ಅಂದ್ರೆ ಈ ಬೆಳೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಒಂದೇ ತಿಂಗಳಿಗೆ ಇಳುವರಿ ಕಡಿಮೆ ಆಗ್ಬಿಡುತ್ತೆ ನೀರ್ ಕಡಿಮೆ ಆಯ್ತಂದ್ರೆ ಬೇಸಿಗೆ ಟೈಮಲ್ಲಿ ಈಗ ಬಳ್ಳಿನೂ ಅಂತ ಉತ್ಕೃಷ್ಟವಾಗಿ ಬರಲ್ಲ ಒಂಥರ ಇದಾಗ್ಬಿಡುತ್ತೆ ಕಳನೆ ಹೋಗ್ಬಿಡುತ್ತಲ್ವಾ ಬಳ್ಳಿ ಕಳನ ಹೋಗ್ಬಿಡುತ್ತೆ ಅದರಲ್ಲಿ ನಮ್ಗೆ 20 ಪೆಂಡಿ ಆಗೋದು 10 ಪೆಂಡಿ ಬಂದ್ಬಿಡುತ್ತೆ ನೀರ್ ಕಡಿಮೆ ಆಯ್ತಂದ್ರೆ ಒಂದೇ ತಿಂಗಳಿಗೆ ಬಂದ್ಬಿಡುತ್ತೆ ಹಂಗಾಗಿ ನೀರ್ ಬೇಕೇ ಬೇಕಾಗುತ್ತೆ ಈ ಒಂದು ವಿಳೆದೆಲ್ಲ ಕೃಷಿಯನ್ನ ಮಾಡ್ತಾ ಇದ್ರಲ್ಲ ನೆಮ್ಮದಿ ಕಂಡಿದ್ರೆ ಒಳ್ಳೆ ಆದಾಯ ಕಂಡಿದ್ರೆ ಅನ್ನಂಗಾಯ್ತು ನೆಮ್ಮದಿ ಇದೆ ಆದಾಯನು ಚೆನ್ನಾಗಿದೆ ಈ ಕೊರೋನಾದಿಂದ ಒಂದ್ ಸ್ವಲ್ಪ ಫಾಲ್ಟ್ ಆಗ್ತೈತೆ ಅಷ್ಟೇ ಅದನ್ನ ಬಿಟ್ರೆ ಏನು ತೊಂದ್ರೆ ಇಲ್ಲ ವಿಳೆದಲ್ಲಿ ಇದೆ ಈ ಕೊರೋನಾ ಬರೋದಕ್ಕಿಂತ ಮುಂಚಿತವಾಗಿ ಸಾಕಷ್ಟು ನಿಮಗೆ ಲಾಭ ಆಗಿದೆ ಅಂದ್ರೆ ನಿಮಗೆ ಸಾಕಷ್ಟು ಬೆಳಿತೀರಾ ಅಂದ್ರೆ ಮಾರಾಟದ ವ್ಯವಸ್ಥೆ ನಿಮಗೆ ಅದಗೆಟ್ಟಿದೆ ಅಂತ ಹೇಳ್ತೀರಾ ಈಗ ಇಳುವರಿ ಸೇಮ್ ಇದೆ ಅವಾಗ ಹೆಂಗಿದೆ ಈಗ ಸೇಮ್ ಅದೇ ತರನಿದೆ ಮಾರುಕಟ್ಟೆ ವ್ಯವಸ್ಥೆ ಒಂದ್ ಸ್ವಲ್ಪ ಕೊರೋನಾ ಬಂದ್ರಿಂದ ಒಂದ್ ಸ್ವಲ್ಪ ಅದಗಟ್ಟಿದೆ ಈಗೆಲ್ಲ ಲಾಕ್ ಡೌನ್ ಇರುತ್ತೆ ಅಲ್ಲಿ ಮಾರ್ಕೆಟ್ಗಳು ಓಪನ್ ಇರಲ್ಲ ಬಸ್ಗಳ ವ್ಯವಸ್ಥೆ ಇರಲ್ಲ ನೀವು ಎಲ್ಲಿ ಎಲೆ ಕೊಡ್ಬೇಕು ಅನ್ನೋದೇ ನಿಮಗೆ ದಾರಿ ಕಾಣತ್ತಾ ಇಲ್ಲ ಆ ತರ ಆಗಿದೆ ಅದೇ ಲಾಕ್ಡೌನ್ ಈ ಸರಿ 2ನೇ ಸರಿ ಕೊರೋನಾ ಬಂದಾಗ 2ನೇ ಅಲ್ಲಿ ಬಂದಾಗ ಪ್ರತಿ ದಿವಸ ಎಲ್ಲಿ ಕೊಯ್ಯರು ಮಾರ್ಕೆಟ್ ಅಲ್ಲಿ ವಾರಕ್ಕೆ ಒಂದ್ಸಲಿ ಕೊಯ್ಯರ್ ಅಂತ ಹೇಳ್ತಿದ್ರು ಅಷ್ಟೇ ವಾರಕ್ಕೆ ಒಂದೇ ಸಲ ಕೊಯ್ಬೇಕು ಅವು ಮತ್ತೆ ಬಲ್ ತೋಗುತ್ತೆ 2 ತಿಂಗಳಿಗೆ ಒಂದ್ ಕೊಯ್ದಿವಿ ತಿಂಗಳ ಕೊಯ್ಯ ಎಲ್ಲ ಅದ ಖರ್ಚಿಗೆ ಆಗ್ಬಿಡುತ್ತೆ ನಮ್ಗೇನು ಉಳಿಯೋದೆಲ್ಲ. ಹೊಲ್ಸಿ ಎಲೆಗಳನ್ನ ಏನ್ ಮಾಡಕ್ಕಾಗಲ್ಲ, ಈ ಕಟಾವ್ ಮಾಡಿ ಅಲ್ಲೇ ತೋಟದಾಗ ಬಿಟ್ರು ನಿಮಗೆ ಲಾಸ್ ಆಗುತ್ತೆ, ಕಟಾವ್ ಮಾಡಿ ತಳಕ್ ಬಿಟ್ರೆ ಲಾಸ್ ಆಗುತ್ತೆ, ಮಾರ್ಕೆಟ್ ಕಳಿಸಿದ್ರೆ ಲಾಸ್ ಆಗುತ್ತೆ ಅಂತ ಪರಿಸ್ಥಿತಿ ಬಂತು ಕೊರೋನಾ ಟೈಮಲ್ಲಿ. ಒಳ್ಳೇದು ಅಜ್ಜನ್ಗೌಡ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಲಾಭದಾಯಕವಾಗಿ ಎಲೆಬಳ್ಳಿ ಕೃಷಿಯನ್ನ ಯಾವ ರೀತಿ ಮಾಡ್ತಾ ಇದ್ರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದೀರಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು, ನಮಸ್ಕಾರ. ಇದುವರೆಗೂ ವಿಳ್ಳೆದೆಲೆ ಕೃಷಿಯ ಅನುಭವಗಳನ್ನು ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಯರಲಕಟ್ಟೆ ಗ್ರಾಮದ ಎಸ್ಎಚ್ ಅಜ್ಜನಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮದ ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಇದೀಗ ಇಂದಿನ ಮಾರುಕಟ್ಟೆ ಪೇಟೆ ಧಾರಣೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಹತ್ತಿ ಕ್ವಿಂಟಾಲ್ಗೆ 7,000 ಗರಿಷ್ಠ ಕನಿಷ್ಠ ಎರಡೂ ಬೆಲೆ ಕೂಡ 7,000. ಹೆಸರುಕಾಳು 6,350 ಕನಿಷ್ಠ ಮತ್ತು ಗರಿಷ್ಠ ಬೆಲೆಯಾಗಿದೆ. ಜೋಳ ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ 1,662 ಕನಿಷ್ಠ ಮತ್ತು ಗರಿಷ್ಠ ಬೆಲೆಯಾಗಿದೆ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ 1,706 ರೂಪಾಯಿ ಕನಿಷ್ಠ ಮತ್ತು ಗರಿಷ್ಠ ಬೆಲೆಯಾಗಿದೆ. ಚಿತ್ರದುರ್ಗದ ಪೇಟೆ ಧಾರಣೆ. ಅಡಿಕೆ ಅಪಿಪ್ರಭೇದ ಕ್ವಿಂಟಾಲ್ಗೆ 45,600 ಗರಿಷ್ಠ ಮತ್ತು ಕನಿಷ್ಠ ಬೆಲೆಯಾಗಿದೆ. ಅಡಿಕೆ ಬೆಟ್ಟೆ ಪ್ರಭೇದ 37,229 ರೂಪಾಯಿ ಕನಿಷ್ಠ ಬೆಲೆಯಾದರೆ ಗರಿಷ್ಠ ಬೆಲೆ 37,669. ಅಡಿಕೆ ಕೆಂಪುಗೋಟು ಕ್ವಿಂಟಾಲ್ಗೆ 31,610 ಕನಿಷ್ಠ ಬೆಲೆ, ಗರಿಷ್ಠ ಬೆಲೆ 32,089. ಅಡಿಕೆ ರಾಶಿ ಪ್ರಭೇದ 45,119 ಕನಿಷ್ಠ ಬೆಲೆಯಾದರೆ ಗರಿಷ್ಠ ಬೆಲೆ 45,559. ಕಡಲೆಕಾಳು ಆವರೇಜ್ ಪ್ರಭೇದ ಕ್ವಿಂಟಾಲ್ಗೆ 5,089 ಕನಿಷ್ಠ ಬೆಲೆ, ಗರಿಷ್ಠ ಬೆಲೆ 5,350. ಹೆಸರುಕಾಳು ಕ್ವಿಂಟಾಲ್ಗೆ 2,650 ಕನಿಷ್ಠ ಬೆಲೆ, ಗರಿಷ್ಠ ಬೆಲೆ 7,054. ನೆಲಗಡಲೆ ನಾಟಿ ಪ್ರಭೇದ ಶೇಂಗಾ ಕ್ವಿಂಟಾಲ್ಗೆ 2,629 ರೂಪಾಯಿ ಕನಿಷ್ಠ ಬೆಲೆಯಾದರೆ ಗರಿಷ್ಠ ಬೆಲೆ 5,889. ಮೆಕ್ಕೆಜೋಳ ಸ್ಥಳೀಯ ಪ್ರಭೇದ ಕ್ವಿಂಟಾಲ್ಗೆ 1,725 ಕನಿಷ್ಠ ಬೆಲೆ, 1,950 ಗರಿಷ್ಠ ಬೆಲೆ. ಸೂರ್ಯಕಾಂತಿ ಸ್ಥಳೀಯ ಪ್ರಭೇದ ಕ್ವಿಂಟಾಲ್ಗೆ 5,969 ಕನಿಷ್ಠ ಬೆಲೆ, ಗರಿಷ್ಠ ಬೆಲೆ 6,539. ಚಳ್ಳಕೆರೆ ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ನೆಲಗಡಲೆ ಶೇಂಗಾ ಗೆಜ್ಜೆ ಪ್ರಭೇದ ಕ್ವಿಂಟಾಲ್ಗೆ 3,589 6,439. ಸೂರ್ಯಕಾಂತಿ ಸೂರ್ಯಪಾನ ಪ್ರಭೇದ ಕ್ವಿಂಟಾಲ್ಗೆ 5,948 ರೂಪಾಯಿಗಳು ಕನಿಷ್ಠ ಬೆಲೆಯಾದರೆ ಗರಿಷ್ಠ ಬೆಲೆ 6,687. ದಾವಣಗೆರೆ ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಸೇಬು ಕ್ವಿಂಟಾಲ್ಗೆ 8,900 ಕನಿಷ್ಠ ಬೆಲೆ, ಗರಿಷ್ಠ ಬೆಲೆ 9,200. ಬಾಳೆಹಣ್ಣು ಏಲಕ್ಕಿ ಬಾಳೆ 1,000 to 1,400. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಾಲ್ಗೆ 950 to 1,100. ಸಪೋಟ ಕ್ವಿಂಟಾಲ್ಗೆ 1,000 to 1,800. ದ್ರಾಕ್ಷಿ 2,400 ಕನಿಷ್ಠ ಮತ್ತು ಗರಿಷ್ಠ ಬೆಲೆಯಾಗಿದೆ ಕ್ವಿಂಟಾಲ್ಗೆ. ಕರಬೂಜ 1,000 ಕನಿಷ್ಠ ಮತ್ತು ಗರಿಷ್ಠ ಬೆಲೆ 1 ಕ್ವಿಂಟಾಲ್ಗೆ. ಮಾವಿನ ಹಣ್ಣು ಕ್ವಿಂಟಾಲ್ಗೆ 1,300 ಗರಿಷ್ಠ ಮತ್ತು ಕನಿಷ್ಠ ಬೆಲೆ. ಮೋಸಂಬಿ ಕ್ವಿಂಟಾಲ್ಗೆ 1,800 to 2,200. ಈರುಳ್ಳಿ ಕ್ವಿಂಟಾಲ್ಗೆ 500 to 1,750. ಕಿತ್ತಳೆ ಕ್ವಿಂಟಾಲ್ಗೆ 2,600 ಕನಿಷ್ಠ ಮತ್ತು ಗರಿಷ್ಠ ಬೆಲೆ. ಪಪ್ಪಾಯ 1,200 ರೂಪಾಯಿ ಕನಿಷ್ಠ ಬೆಲೆಯಾದರೆ ಗರಿಷ್ಠ ಬೆಲೆ 2,000. ಅನಾನಸ್ ಕ್ವಿಂಟಾಲ್ಗೆ 1,200 to 1,800. ದಾಳಿಂಬೆ ಕ್ವಿಂಟಾಲ್ಗೆ 1,000 ರೂಪಾಯಿ ಕನಿಷ್ಠ ಬೆಲೆ 2,400 ಗರಿಷ್ಠ ಬೆಲೆ. ಕಲ್ಲಂಗಡಿ ಕ್ವಿಂಟಾಲ್ಗೆ 1,400 ಕನಿಷ್ಠ ಮತ್ತು ಗರಿಷ್ಠ ಬೆಲೆಯಾಗಿದೆ. ಬಳ್ಳಾರಿ ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಸಜ್ಜಿ ಹೈಬ್ರಿಡ್ ಪ್ರಭೇದ ಕ್ವಿಂಟಾಲ್ಗೆ 1,611 ಕನಿಷ್ಠ ಬೆಲೆ, ಗರಿಷ್ಠ ಬೆಲೆ 1,778. ನೆಲಗಡಲೆ ಶೇಂಗಾ ಪ್ರಭೇದ ಕನಿಷ್ಠ ಬೆಲೆ 2,610 to 6,969. ಜೋಳ ಸ್ಥಳೀಯ ಪ್ರಭೇದ ಕ್ವಿಂಟಾಲ್ಗೆ 1,263 to 1,581 ರೂಪಾಯಿಗಳು. ನವಣೆ ಹೈಬ್ರಿಡ್ ಪ್ರಭೇದ ಕ್ವಿಂಟಾಲ್ಗೆ 2,246 to 2,719 ರೂಪಾಯಿ. ತೊಗರಿ ಕ್ವಿಂಟಾಲ್ಗೆ 2,309 ಕನಿಷ್ಠ ಬೆಲೆಯಾದರೆ 5,859 ಗರಿಷ್ಠ ಬೆಲೆ. ಹರಿಹರ ಮಾರುಕಟ್ಟೆಯ ಪೇಟೆ ಧಾರಣೆ. ತೆಂಗಿನಕಾಯಿ 1,000

योग मोड़ी बरताने चंदी रामा आनंद नो